ಎರಡು ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ನೀರಿನ ಬಿಲ್ ಪಾವತಿಸಿದರೆ ಬಡ್ಡಿ ಮನ್ನಾ, ಮೈಸೂರು ಮಹಾನಗರ ಪಾಲಿಕೆ ಮೇಲ್ದರ್ಜೆಗೆ ಸಂಪುಟ ಸಭೆಯಲ್ಲಿ ನಿರ್ಧಾರ. ಉಡುಪಿಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ಜಿಲ್ಲೆಯಾದ್ಯಂತ ಬಿಗಿ ಭದ್ರತೆ. ಅಧಿಕಾರ ಹಂಚಿಕೆ ವಿಚಾರ ಹೈಕಮಾಂಡ್ ಆಹ್ವಾನಿಸಿದರೆ ದೆಹಲಿಗೆ ತೆರಳಲು ಸಿದ್ಧ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಶಾಲೆಯ ಅಂಗಳದಲ್ಲಿ ತಾರಾಲಯ, ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಔಷಧೀಯ ಸಸ್ಯ ಮತ್ತು ಗಿಡಮೂಲಿಕೆ ಬೆಳೆಯುವ ರೈತರಿಗೆ ಈ ಮಾರುಕಟ್ಟೆ ವೇದಿಕೆ ಕಲ್ಪಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಶರೀರ ವೃದ್ಧಿಗೆ, ಶರೀರ ಶುದ್ಧಿಗೆ ನೀರು ಬೇಕೇ ಬೇಕು. ಹೊಲ, ನೆಲ, ತೋಟ, ಗದ್ದೆಗಳಿಗೆ ಸಮೃದ್ಧವಾಗಿ ನೀರು ದೊರೆತರೆ ಮಾತ್ರ ನಮ್ಮ ಬದುಕು ಸಮೃದ್ಧ. ನೀರನ್ನ ಮಲಿನಗೊಳಿಸದಿರಿ, ನೀರು ಪೋಲಾಗದಂತೆ ನೋಡಿಕೊಳ್ಳಿ. ನೀರನ್ನ ಇಂಗಿಸುವ, ಮರುಬಳಕೆ ಮಾಡುವ ವೈಜ್ಞಾನಿಕ ವಿಧಾನದ ಕುರಿತು ತಿಳಿದುಕೊಳ್ಳಿ. ನೀರು ಅತ್ಯಮೂಲ್ಯ, ಮಿತ ಬಳಕೆ ಅನಿವಾರ್ಯ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿಯಲ್ಲಿ ತರಕಾರಿ ಬೆಳೆಗಳು ಹಾಗೂ ಬೀಜೋತ್ಪಾದನಾ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಚಿಲಕಮುಖಿ ಗ್ರಾಮದ ರೈತರಾದ ಮುದುಕಪ್ಪ ಹಾಸಗಲ್ ಅವರೊಡನೆ ಸಂದರ್ಶನ. ಇವರೊಂದಿಗೆ ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ರೈತರಾಗಿರ್ತಕ್ಕಂಥ ಮುದುಕಪ್ಪ ಹಾಸಗಲ್ ಅವರನ್ನ ಇವತ್ತು ಸಂದರ್ಶನ ಮಾಡ್ತಾ ಇದ್ವಿ. ಅವರು ವಿಶೇಷವಾಗಿ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ವಾಣಿಜ್ಯ ಬೆಳೆಗಳಾಗಿ. ಜೊತೆಗೆ ಒಂದಿಷ್ಟು ಸೀಡ್ಸ್ ಅನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ತರಕಾರಿ ಬೆಳೆಗಳ ಬೀಜೋತ್ಪಾದನೆಯಲ್ಲೂ ಸಹಿತ ಅವರು ತೊಡ್ಕೊಂಡಿದ್ದಾರೆ ಕೆಲವು. ಆ ಎಲ್ಲ ಅನುಭವಗಳನ್ನ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮುದುಕಪ್ಪರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮುದುಕಪ್ಪರೇ, ಈ ಮುದುಕಪ್ಪ ಹಾಸಗಲ್, ಹಾಸಗಲ್ ಅಂದ್ರೆ ಏನು ಊರ ಅದು? ಇಲ್ಲ ಸರ್, ಅಡ್ರೆಸ್ ಸರ್. ಅಡ್ರೆಸ್ ಸರ್ ನಿಮ್ದು? ನಮ್ಮ ಚಿಲಕಮುಖಿ. ಚಿಲಕಮುಖಿ ಸರ್. ಹಾಸಗಲ್ ಅಂತ ಊರಿದೆಯೇ? ಇಲ್ಲಿ ನಮ್ಮ ಊರಿಂದ 4 ಕಿಲೋಮೀಟರ್ ಐತೆ ಸರ್. ಇನ್ನು ಗಿರಿಯರ ಏನೋ ಅಲ್ಲಿದ್ರಂತ್ರಿ ಹೇಳ್ತಾರ್ರಿ. ಅದೇ ಸರ್, ನಮ್ಗೆ ಅಡ್ರೆಸ್ ಹಾಸಗಲ್ ಅಂತ ಸುಮಾರು 300 ನಿಂದ್ರಿ. ಒಂದ್ ಮುತ್ತದ ಕಡೆಯಿಂದ ಆ ಕಡೆ ಹೋಗಿದ್ರಂತ್ರ ಅಲ್ಲಿ ಅಂತ ಹೇಳ್ತಾರ. ನೀವ್ ಎಷ್ಟನೇ ತಲೆಮಾರು ಈಗ? 4th ತಲೆಮಾರು. 4th ತಲೆಮಾರು. ಆ ಹೆಸರು ಹಾಗೆ ಉಳ್ಕೊಂಡಿದೆ. ಹಂಗ ಉಳ್ಕೊಳ್ಳ ಸರ್. ಅದು ಅಲ್ಲಿ ಏನ ಆಸ್ತಿ ಇದೆಯಾ ನಿಮ್ದು? ಏನಿಲ್ಲ ಸರ್, ಆಸ್ತಿ ಏನಿಲ್ಲ ಸರ್. ಅಷ್ಟೇ ಸರಿ, ನಮ್ಮ ಅಷ್ಟರ ಹಾಸಗಲ್ ಅಂತ ಇಲ್ಲಿ ಹೆಸರು ಐತ್ರಿ. ಅವಾಗಿಂದ ಹೆಸರು ಹಾಸಗಲ್ ಅಂತಾನೆ ಐತ್ರಿ ಅಡ್ರೆಸ್. ಹ್ಮ್ ಸರ್. ಸೊ ಅಂದ್ರೆ ಒಂದು 3 ನಾಲ್ಕನೇ ತಲೆಮಾರು ಇಲ್ಲಿಗೆ ಬಂದಿದೆ ನಿಮ್ಮ ನಾಲ್ಕನೇ ತಲೆಮಾರು ಅಚ್ಚಕೃಷ್ಣ ಸರ್. ಈಗ ನೀವು ಇಲ್ಲಿ ಎಷ್ಟೆಕರೆ ಭೂಮಿ ಇದೆ? ನಮ್ದು 6 ಎಕರೆ ಸೈತ್ ಸರ್. 6 ಎಕರೆ? ಹ್ಞೂ ಸರ್. ಏನೇನು ಬೆಳಿತೀರಿ? ನಾವು ಸರ್ ಸೀಡ್ಸ್ ತುಪ್ಪರಿಕಾಯಿ ಬೆಳಿತೀವಿ, ಹೀರೆಕಾಯಿ ಬೆಳಿತೀವಿ, ಕಲಂಗಡಿ ಬೆಳಿತೀವಿ ಸರ್, ಹೂಕೋಸು ಬೆಳಿತೀವಿ, ಅದರಿಂದ ಹಾಗಲಕಾಯಿ ಕಮರ್ಷಿಯಲ್ ರೀ. ಹ್ಞೂ ಸರ್. ಈ ಸೀಡ್ಸ್ ಯಾಕೆ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ನೀವು? ಅದರಿಂದ ಸ್ವಲ್ಪ ಲಾಭ ಅನಿಸುತ್ತೆ. ಲಾಭ ಇದೆ. ಹ್ಞೂ ಸರ್. ನಾವು 32 ವರ್ಷ ಸರ್ ಈಗ ಸೀಡ್ಸ್ ಮಾಡಕತ್ತೆ. 32 ವರ್ಷದಿಂದ ನಾವು ಸತತ ಮಾಡ್ಕೊಂತ ಬಂದ್ವಿ ಸರ್. ಈಗ ಒಂದು 3-4 ವರ್ಷದಿಂದ ಸರ್ ನಮ್ಗೆ ಸ್ವಲ್ಪ ಲೇಬರ್ ಇಂದ ಬೇಜಾರಾಯ್ತು ಸರ್. ಲೇಬರ್ ಸಿಗದೆ ಸಿಗದ್ರಿಂದ ಬಹಳ ಕಷ್ಟ ಆಯ್ತು ಸರ್. ಅದ ಯಾಕಂದ್ರೆ ಮೇಂಟೆನೆನ್ಸ್ ಅವತ್ತು ಮಾಡ್ಬೇಕು ಸರ್ ಅದಕ್ಕೆ. ಓಹೋ. ಹಂಗಾಗಿ ಬಹಳ ಬೇಜಾರಾಯ್ತಾರೆ. ಅದು ಪೌಡರ್ ಕೊಡೋದು, ಪಾಲಿಸಿನ ಗಂಡೆ ಎಣ್ಣೆ ಕೊಟ್ಟಿರ್ತಾರೆ, ಆ ಪೌಡರ್ ಪಾಲಿಸಿನ ಮಾಡೋ ಸಲುವಾಗಿ ಅವತ್ತು ಲೇಬರ್ ಸಿಗಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಸರ್. ಅವತ್ತಿನ ಕೆಲಸ ಅವತ್ತ ಮಾಡ್ಬೇಕು ಸರ್. ಹಂಗಾಗಿ ಅದ್ರ ಲೇಬರ್ ಇಲ್ಲದ ಕಷ್ಟ ಆಯ್ತು ಸರ್. ಆದ್ರೆ ಬಿಟ್ಟಲ್ಲ ಸ್ವಲ್ಪ ಮಾಡ್ತಾರೆ. ಈಗ 4 ಮಾಡೋದಕ್ಕೆ 2 ಪ್ಲಾಟ್ ರೀ, 2 ಮಾಡೋದಕ್ಕೆ 1 ಪ್ಲಾಟ್ ಸರ್. ಯಾವಾಗ 2 ಎಕರೆ ಮಾಡ್ತಿದ್ರಿ, ಈಗ 1 ಎಕರೆ ಸರ್. ಈಗ 1/2 ಎಕರೆ ನಿಂತೀವಿ ಸರ್ ಅಷ್ಟೇ. ಅದ್ರ ಸೈಡ್ ಹಿಂದ ಸ್ವಲ್ಪ ಕಮರ್ಷಿಯಲ್ ತರಕಾರಿ ಒಳಗ್ ರೀ, ಹಾಗಲಕಾಯಿ ಹೂಕೋಸ ಅವ್ನ ಸೈಡ್ ಮಾಡ್ಕೊಂತೀವ್ರಿ, ಸ್ವಲ್ಪ ಮಾಡ್ಕೊಂಡ್ರಿ. ಸೊ ಒಟ್ಟು ಮುಖ್ಯವಾದ ಕೃಷಿ ನಿಮ್ದು ಸೀಡ್ಸೆ? ಸೀಡ್ಸ್ ರೀ ಸರ್. ಸೀಡ್ಸ್ ಮಾಡೋದು? ಹ್ಞೂ ಸರ್. ಪ್ರತಿ ವರ್ಷ ಯಾವ್ಯಾವ ಬೆಳೆದ ಸೀಡ್ಸ್ ಮಾಡ್ತೀರಿ ನೀವು? ಪ್ರತಿ ವರ್ಷ ಸರ್ ಈಗ ಇಲ್ಲಿ ನಾವು ಮಾವು ಮಾಡಿದ್ರೆ ಕಲ್ಲಂಗಡಿ ಸರ್, ಹೀರೆಕಾಯಿ ಸರ್, ತುಪ್ಪರಿಕಾಯಿ ಸರ್. ಅಲ್ಲಿಂದ ಪಡವಲಕಾಯಿ ಅಂತ ಬರ್ತ್ರಿ, ಕಲ್ಪಟ್ಲ ಅಂತೀವ್ರಿ ನಾವು ಅದಕ್ಕೆ. ನೀವು ಉದ್ದಂತ ಬರ್ತಲ್ರಿ ಮಾಮರು ಅಂತ ಎಲ್ಲ 4-5 ಬಿಡ್ರಿ ಪಡವಲಕಾಯಿ ಅಂತಾರ ನಾವು, ಕಲ್ಪಟ್ಲಕಾಯಿ ಅಂತ ಕಲ್ಪಟ್ಲ ಅಂತ ಸರ್, ಅದನ್ನು ಮಾಡ್ತೇವೆ ಸರ್ ನಾವು. ಈ ಸೀಡ್ಸ್ ನಿಂದ ಲಾಭ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಹೆಂಗೆ ಅದು? ಆಕ್ಚುಲಿ ನಿಮ್ಗೆ ಬೆಲೆ ಸಿಗೋದು, ಬೆಲೆ ನಿಗದಿ ಮಾಡೋದು ಯಾರು ಮಾಡ್ತಾರೆ, ಹೇಗೆ ಆಗ್ತದೆ ಸರ್? ಅದು ಬೆಲೆ ಸರ್ ಅದು ಕರಾರ್ ಇರ್ತಾರೆ ಕಂಪನಿ ಒಳಗೆ ಸರ್, ಕರಾರ್ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಸರ್. ಈಗ ಕಲ್ಲಂಗಡಿ 3 ಸಾವಿರದಿಂದ 3.5 ಸಾವಿರ 1 ಕೆಜಿ ಒಂದು ಕೆಜಿ ಇರ್ತಾರೆ ಅದು ಕರಾರು. ಅದೇ ಮಾರ್ಕೆಟ್ ರೇಟ್ ಹೆಚ್ಚು ಕಮ್ಮಿ ಅಂತ ಇರಲ್ಲ ಸರ್. ಈಗ ಒಂದು ಪ್ಲಾಟ್ಗೆ ಸರ 35 ಕೆಜಿ 40 ಕೆಜಿ ಆಗುತ್ತೆ ಸರ್. 3/4 ಎಕರೆ ಹೋಗುತ್ತಾರೆ, ಒಂದು ಪ್ಲಾಟ್ ಅಂದ್ರೆ 3/4 ಎಕರೆ ಸರ್. 3/4 ಎಕರೆ 3/4 ಎಕರೆ ಸರ್ ಕಲ್ಲಂಗಡಿ ಬೆಳಿತೀರಿ? ಬೆಳಿತೀರಿ ಸರ್. 1 ಕೆಜಿಗೆ 3.5 ಸರ್. ಸರ್ 3.5 ಸಾವಿರದ 500 ರೂಪಾಯಿ ರೀ. ಹ್ಞೂ ಸರ್. ಒಂದು ಪ್ಲಾಟ್ಗೆ ಎಷ್ಟು ಆಗುತ್ತೆ ಅದು? ಒಂದು ಪ್ಲಾಟ್ಗೆ 35 ಕೆಜಿಯಿಂದ 40 ಕೆಜಿ ಆಗುತ್ತೆ ಸರ್. ಮೂವತ್ತೈದು ಕೆಜಿಯಿಂದ 40 ಕೆಜಿ ಆಗುತ್ತೆ ಸರ್. ಒಂದು 30 ಗುಂಟೆ 35 ಗುಂಟೆ ಹೋಗುತ್ತೆ ಸರ್ ಹೊಲ. ಒಂದು ಪ್ಲಾಟ್ಗೆ ಸರ್ ಗಂಡು ಎಣ್ಣೆ ಅಂದ್ರೆ ಅಷ್ಟು ಬೇಕು ಸರ್ ಹೊಲ. ಮೂರುವರೆ ಸಾವಿರ ರೂಪಾಯಿ ಇರ್ತದೆ ಕೆಜಿ. ಹೌದು ಸರ್. ಒಂದು ಪ್ಲಾಟ್ಗೆ ಸುಮಾರು 1,40,000. ಹ್ಞೂ ಸರ್. ಆಗುತ್ತೆ. ಹ್ಞೂ ಸರ್. ಬರೀ ಕಲಂಗಡಿ ಬೀಜದಿಂದ. ಹ್ಞೂ ರೀ. ಸೊ ಹಾಗಾಗಿ ದೊಡ್ಡ ಮಟ್ಟದ ಲಾಭ ಇದೆ. ಲಾಭ ಆಯ್ತು ಸರ್, ಅದ್ರಿಂದ ಎಲ್ಲ ಬಾಳೆ ಮಾಡ್ಕೊಂಡು ಸರ್, ಎಲ್ಲ ಅಂತ ಅಲ್ರಿ ಹೊಲ ಹಿಡ್ಕೊಂಡಿವ್ರಿ, ಮನೆ ಹಾಕ್ಸಿವ್ರಿ ಸರ್, ಅದ್ರಿಂದ ಎಲ್ಲ ಮಕ್ಳ ಮದ್ವಿ ಎಲ್ಲ ಸಂಪತ್ತು ಕಂಡಿವ್ರಿ, ಎಲ್ಲ ಅಂತ ಅಲ್ರಿ. ಈಗ ಲೇಬರ್ ಕಷ್ಟ ರೀ, ಮತ್ ಬೇರೆ ಯಾವ್ದು ಸರ್ ಅದು. ಲೇಬರ್ ಲಿಂದ ಬಹಳ ಬಹಳ ಅಂದ್ರೆ ಬಹಳ ಕಷ್ಟ ಆಯ್ತು ಸರ್. ನಮ್ಮಂತ ಯಾರು ನಮ್ಮಂತೆ ನಮ್ಮ ಮಕ್ಳು ದುಡಿಯಕಲ್ರಿ. ನೀವು ಸ್ವಲ್ಪ ಜಾಸ್ತಿ ಕೂಲಿ ಕೊಟ್ರಿ ಬರ್ತಾರೆ? ಉಳಿಯಂಗಿಲ್ಲ ಸರ್. ಈಗ ಅಲ್ಲಿ ಈಗ 400 ರೂಪಾಯಿ ಕೊಡ್ತೀವಿ ಸರ್ ಒಂದು ಹಳಿಗೆ. ಮುಂದೆ 8 ರೂಪಾಯಿ ಬರ್ತಾರೆ ರೀ, ಬೇನಾಗ 5 ಮಠ ಇರ್ತಾರೆ, 400 ರೂಪಾಯಿ ರೀ. ಮತ್ ಬೇರೆ ಅವರು ತರ್ಬೇಕ್ರಿ, 10 ಕಿಲೋಮೀಟರ್ 8 ಕಿಲೋಮೀಟರ್ 15 ಕಿಲೋಮೀಟರ್ ಮತ್ ಗಾಡಿ ಬಿಡಿ ಕೊಡ್ಬೇಕ್ರಿ ಅವ್ರಿಗೆ ಬೇರೆ. ಇವ್ರ ಲೇಬರ್ಗೆ 400 ರೂಪಾಯಿ ಒಂದು ಲೇಬರ್ಗೆ ಸರ್. ಎಷ್ಟು ದಿನ ಕೆಲಸ ಇರ್ತದೆ ಅಲ್ಲಿ? ಅದು ನೋಡ್ರಿ, ಈಗ ಬಳ್ಳಿ ಒಂದು ಸರ್ ಕಲ್ಲಂಗಡಿ ಕಲ್ಪಟ್ಲ ಅಂತ ಕಲ್ಪಟ್ಲ ಸರ್ ಒಂದು 8 ರಿಂದ 10 ದಿವಸ ಸರ್. ಇವು ಟಮಾಟಿ ಮಟ್ಟಿ ಏನು ಮಾಡಿಲ್ಲ, ಅವು ಟಮಾಟಿ ಮಾಡಿದ್ರೆ 15-20 ದಿವಸ ಬೇಕು ಸರ್. ಅಲ್ಲ, ಈ ಕಲ್ಲಂಗಡಿಗೆ ಎಷ್ಟು ದಿನ ಲೇಬರ್ ಎಷ್ಟು ಬೇಕಾಗ್ತದೆ? ಒಂದ್ ದಿವಸಕ್ಕ 10-12 ಮಂದಿ ಬೇಕ್ರಿ ಒಂದು ಪ್ಲಾಟ್ಗ್ರಿ. ಓಹೋ. 8 ದಿವಸ ಕಂಟಿನ್ಯೂ ಬೇಕು ಸರ್. 12 ಜನ ಅನ್ಕೊಳ್ಳಿ, ಹ್ಞೂ 400 ರೂಪಾಯಿ ಕೂಲಿ ಅನ್ಕೊಳ್ಳಿ. ಹ್ಞೂ ಸರ್. ದಿನಕ್ಕೆ 4,800 ರೂಪಾಯಿ ಕೂಲಿ. ಕೂಲಿ ಆಗ್ತದೆ ಸರ್. ಮತ್ತೆ ಗಾಡಿ ಬಾಡಿಗೆ ಬೇರೆ ಸರ್. ಒಂದು 8 ರಿಂದ 10 ದಿನ ಆಗುತ್ತಾ? 8 ರಿಂದ 10 ದಿವಸ ಬೇಕು ಸರ್. ಅಂದ್ರೆ ಒಂದ್ 10 ದಿನದಲ್ಲಿ ಒಂದು 50,000 ರೂಪಾಯಿ ಕೂಲಿ ಅಲ್ಲೇ ಹೋಗ್ತದೆ. ಹೋಗ್ತದೆ ಸರ್. ಓಹೋ. ಹ್ಞೂ ರೀ. ಹಂಗಾಗಿ ಬಹಳ ಕಷ್ಟ ಆಯ್ತು ಸರ್. 1,40,000 ಬರ್ತಾನ ಅಷ್ಟೇ ಸರ್. ಖರ್ಚು ಬಹಳ ಸರ್, ಜಾಸ್ತಿ ಸರ್. ಲೇಬರ್ ಖರ್ಚು ಜಾಸ್ತಿ. ಹ್ಞೂ ಸರ್. ಔಷಧಿ ಅದೆಲ್ಲ ಖರ್ಚು ಇದೆ. ಖರ್ಚು ಜಾಸ್ತಿ ಐತ್ರಿ. ಅವ್ರು ಡಬಲ್ ಡಬಲ್ 3 ಪಟ್ಟ ಆಯ್ತಾರೆ ಸರ್ ಗೊಬ್ಬರ. ಅವಾಗ 600-700 ರೂಪಾಯಿ ಒಂದ್ ಚೀಲ ಡೇಪ್ ಇತ್ರಿ. ಈಗ 150 ರೂಪಾಯಿ ಒಂದ್ ಚೀಲ ಸರ್, 50 ಕೆಜಿ ಬ್ಯಾಗ್ ರೀ. ಈಗ 3-3 ಪಟ್ಟ ಆಯ್ತಾರೆ ಸರ್. ಈಗ ಕಲ್ಲಂಗಡಿಗೆ ಒಂದ್ 50,000 ರೂಪಾಯಿ ಕೂಲಿ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಹ್ಞೂ ಸರ್. ಔಷಧಿ ಇತ್ಯಾದಿ ಗೊಬ್ಬರ ಎಲ್ಲ ಎಷ್ಟು ಹೋಗ್ತದೆ, ಎಷ್ಟು ಖರ್ಚು ಬರ್ತದೆ? ಗೊಬ್ಬರ ಔಷಧಿ ಸರ್ ಅದು ಒಂದು 15-18 ಸಾವಿರ ಬರ್ತದೆ ಸರ್. 20,000 ಗೊಬ್ಬರ ಎಣ್ಣೆ ಅಂತಂದ್ರೆ 20,000 ಅನ್ಕೊಳ್ಳಿ. ಹ್ಞೂ ಸರ್. 70,000 ಬರ್ತದೆ. ನಿಮ್ಗೆ ಉಳಿಯೋದು ಒಂದು 80,000 ಲಾಭ ಅಷ್ಟೇ ಸರ್. ಸುಖ ಬೆಳೆ ಬರ್ಬೇಕ್ರಿ, ಅದು ಒಮ್ಮೆ ಲಾಸ್ ಆಗ್ತದೆ ಸರ್. ರೋಗ ಬಂದು ಅವು ಆಗ್ತಾವ್ರ, ಕ್ಲೈಮೇಟ್ ಮೇಲೆ ಹೆಚ್ಚು ಕಮ್ಮಿ ಆಗಿ ಅವು ಲಾಸನ ಆಗ್ತದೆ ಸರ್. 60-70 ಸಾವಿರ ಅಷ್ಟೇ ಉಳಿಯೋದು ಅದು ಸುಖ ಬೆಳೆ ಸರ್. ನಾ 35-40 ಕೆಜಿ ಹೇಳಿದ್ದೆ ಸುಖ ಬೆಳೆ ರೀ, ಅಷ್ಟಾದ್ರೆ ನಮ್ಗೆ ಉಳಿತದ್ರಿ 75-80 ಸಾವಿರ. ಸ್ವಲ್ಪ ಲಾಸ್ ಆತಂದ್ರೆ ಮತ್ತೆ ಅಷ್ಟು ಕೂಡ ಬೆಳೆಯಂಗ ಅದನ್ನು ಉಳಿಯಲ್ಲ. ಹ್ಞೂ ಸರ್, ಲಾಸನ್ ಆಗ್ಯಾವ ಸರ್ ಅವನ್ನ ಅಷ್ಟನಾಗಿವ್ರು. ಹಂಗಾಗಿ ಬೇಳ ಬೇಜಾರ ಖರ್ಚು ಬೇಳ ಬಂದ್ರೆ ಲೇಬರ್ ಇಂದ ಕಷ್ಟ್ರಿ. ಸ್ವಲ್ಪ ಕಡಿಮೆ ಮಾಡ್ಕೊಂಡಿವ್ರಿ, ಸ್ವಸ್ವಲ್ಪ ಮಾಡ್ಕೊಂಡಿವ್ರಿ. ಯಾವ್ದು ಮಾಡೋದು ಒಂದು ಪ್ಲಾಟ್ ರೀ, ಪ್ರಮಾಣ ಕಡಿಮೆ ಮಾಡಿ ಕಡಿಮೆ ಮಾಡ್ಕೊಂಡ್ಬಿಟ್ರಿ. ಸೈಡ್ ಸ್ವಲ್ಪ ತರಕಾರಿ ಒಳಗ್ರಿ, ಹೂಕೋಸ್ ಇರ್ಬೋದು, ಹಾಗಲಕಾಯಿ ಇರ್ಬೋದು. ಅವ್ನು ಮಾರ್ಕೆಟಿಗೆ ಕಳ್ಸಿ, ಮಾರ್ಕೆಟಿಗೆ ಕಳಿಸ್ತಾರ ನಾವು. ಮಾರ್ಕೆಟ್ ಕೊಡ್ತೇವೆ ಸರ್. ಹೂಕೋಸ್ ಎಷ್ಟು ಎಕರೆ ಹಾಕ್ತಿವ್ರಿ? 1 ಎಕರೆ ಹಾಕಿದ್ವಿ ಸರ್ ಈ ವರ್ಷ. 1 ಎಕರೆ ಹಾಕಿದ್ರೆ ಹಾಕಿದ್ ಸರ್. ಚೆನ್ನಾಗಿ ಬರ್ತದೆ ನಿಮ್ಮಲ್ಲಿ ಹೂಕೋಸ್? ಹೂ ಸೊಲ ಬರ್ತಾರೆ, ಕ್ವಾಲಿಟಿ ಚೆನ್ನಾಗಿ ಸೊಲ ಬರ್ತಾರೆ. ಸೊಲ ಬರ್ತಾರೆ. ಮಾರ್ಕೆಟ್ಗೆ ಎಲ್ಲಿ ಕಳ್ತೀರಿ ನೀವು? ಇಲ್ಲಿ ಗಂಗಾವತಿ ಸರ್, ಈ ಬಾಗಲಕೋಟೆಗೆ ಹೋಗ್ತಾರೆ ಗಾಡಿ. ಬಾಗಲಕೋಟೆಗೆ ಕಳಿಸಿದ್ರೆ ಎ ಪಿ ಎಂ ಸಿ ಕೊಡ್ತೀರಾ ಅಥವಾ ನೇರವಾಗಿ ಖರೀದಿದಾರಿಗೆ ಕೊಡ್ತೀರಾ ನೀವು? ಇಲ್ಲ, ನೇರವಾಗಿ ಸವಾಲು ರೀ, ಖರೀದಾರಿಗೆ ರೀ. ಓಹೋ, ನೇರವಾಗಿ ರೀ. ಏನು ರೇಟಿಗೆ ಹೋಗ್ತದೆ ಇಲ್ಲಿ ಅವು ತರಕಾರಿ ಸರ್? ಹೂಕೋಸ್ 1 ಲಕ್ಷ ರೇಟ್ ರಂಗಲ್ ರೀ. ನಾವು ಕೊಟ್ಟದ್ರ 8 ರಿಂದ 10 ರೂಪಾಯಿ ಒಂದು ಗಡ್ಡಿ ನಾವು ಇಲ್ಲಿ ಹೊಲ್ದಾಗ ಕೊಟ್ಟಿದ್ವಿ ರೀ. ಓಹೋ, ಒಂದು ಗಡ್ಡೆ ಹೊಲ್ದೊಳಗೆ. ಅಲ್ಲಿನ ಐತ್ ಬಿಡ್ರಿ ಸರ್, ಅಲ್ಲಿ ಮಾರ್ಕೆಟ್ ಒಳಗೆ ಹೋಗಿಂದ 15 ರೂಪಾಯಿ ಹಾಕತ್ತಾರೆ, 18 ರೂಪಾಯಿ ಹಾಕ ಸರ್. ಒಂದು ಎಕರೆಯಲ್ಲಿ ಎಷ್ಟು ಗಡ್ಡೆಗಳಾಗ್ತದೆ? 1 ಎಕರೆದಲ್ಲಿ 10,000 ಗಡ್ಡೆ ರೀ ಸರ್. 10,000 ರಿಂದ 12,000 ಸರ್. ಓಹೋ ಹೋ, ಅಷ್ಟು ಕುಂದ್ರ. 10,000 ಗಡ್ಡೆಗಳಾಗ್ತವೆ. ಹ್ಞೂ ಸರ್. 8 ರೂಪಾಯಿ ಅಂತೂ ಹೋಗೇ ಹೋಗುತ್ತೆ. ಅದಕ್ಕಿಂತ ಜಾಸ್ತಿ ಬೆಲೆ ಸಿಕ್ಕಿದೆಯಾ? ಇಲ್ಲ ಸರ್, ಸಿಕ್ಕಿಲ್ಲ ನಮ್ಗೆ. ಬೇರೆ ಯಾರು ಸಿಕ್ಕ ಸರ್? ನಮಗೆ ಸಿಕ್ಕಿಲ್ಲ ಸರ್. ಒಟ್ಟೊಂದು 80,000 ರೂಪಾಯಿ 95,000 ಆಗೈತೆ ಸರ್. ಆಗಿತ್ತು ಈ ವರ್ಷ. ಏನೇನು ಖರ್ಚು ಇರುತ್ತೆ ಯಜಮಾನ್ರೆ ಇದಕ್ಕೆ? ಅದ್ರಾಗ ಒಂದು ಸ್ವಲ್ಪ ಕಡಿಮೆ ಸರ್ ಖರ್ಚು. ಒಂದು 4 ಸಿಲ್ ಗೊಬ್ಬರ ಆಯ್ತು ಸರ್. 4 ಸಿಲ್ ಗೊಬ್ಬರ ರೀ, ಒಂದು 400 ರೂಪಾಯಿ ಎಣ್ಣೆ ಸ್ಪ್ರೇ ಎಣ್ಣೆ. ಅದನ್ನ ಕಾಯಿ ಕೊರಕ್ ಬೀಳಾರ, ಅದನ್ನ ಹುಳ ಬರ್ತಾರೆ, ಅದನ್ನ ಸ್ಪ್ರೇ ಮಾಡ್ಬೇಕ್ರಿ. ಅಷ್ಟು ಆಯ್ತು ನೋಡ್ರಿ. ಒಂದು 4 ಸಿಲ್ ಗೊಬ್ಬರ ಎಷ್ಟು ದುಡ್ಡು ಹೋಯ್ತು ಅದಕ್ಕೆ ಅಂದ್ರೆ ಒಂದು 10,000-12,000 ರೂಪಾಯಿ. 12,000 ರೂಪಾಯಿ ಸರ್. ಈ ಹೂಕೋಸಿಗೆ ಲೇಬರ್ಗಳು ಅಗತ್ಯ ಇರ್ತದ? ಲೇಬರ್ಗಳು ಆರಗಂಟೆ ಇರಲಿ ಸರ್, ಇರಲ್ಲ. ನೀವು ಮನೆಯವರೇ ಬಿಡಿಸ್ಬಿಡುವ? ಹ್ಞೂ. ಅಂದ್ರೆ ಕಟಾವ್ ಬಂದಾಗ ಒಂದು 4 ಕಾಳ ಗಂಡು ಮಕ್ಳು ಕರ್ಕೊಂಡು ಹೋಗ್ರಿ, ಎರಡ್ದನ್ ಕಮ್ಮಿ ಎರಡ್ದನ್ ಕಮ್ಮಿ ಬರ್ತಾರೆ, ನಾವು ಕಟಾವ್ ಮಾಡ್ಕೊಂಡು ಗಾಡಿಗೆ ಏರ್ಬಿಡದ್ರಿ. ದಿನಪ್ರತಿ ಇರಲ್ಲ ಲೇಬರ್ ಖರ್ಚು ಇರಲ್ಲ. ಸಾಗಾಣಿಕೆ ಎಲ್ಲ ನಿಮ್ದ ಅಥವಾ ಅವರೇ ಬಂದು ತಗೊಂಡು ಹೋಗ್ತಾರ? ಇಲ್ಲ, ನಮ್ದು ಸರ್, ಅವ್ರು ಬಂದಿರಲ್ರಿ. ಕೆಲವೊಬ್ರು ಅವ್ರು ಬರ್ತಾರ ರೀ, ನಾವು ಅವ್ರು ಬರಲ್ಲ ಅಂದ್ರೆ ಕೆಲವೊಮ್ಮೆ ರೇಟ್ ಇದ್ದ ಬರ್ತಾರೆ ಸರ್. 20 ರೂಪಾಯಿ ಒಂದು ಗಡ್ಡೆ ಇದ್ದ ತಾವ ಬರ್ತಾರೆ ಹೊಲ್ದಾಗ ಕರೀದಾರ. ರೇಟ್ ಇದ್ದಾಗ ಕೊಡ್ತೇನಪ್ಪ ಹೇಳ ಅಂತ ಹೇಳಿ ಬರ್ತಾರ್ರಿ. ರೇಟ್ ಕಮ್ಮಿ ಅದ ಬರಂಗಲ್ರಿ, ನಾವು ಹೋಗ್ಬೇಕ್ರಿ ಮಾರ್ಕೆಟ್ಗೆ. ಹ್ಞೂನ್ರಿ, ಹಿಂಗೈತ್ರಿ. ಅದ್ರ ಅಂದ್ರೆ ಹೂಕೋಸು ಬೆಳೆಯೋದ್ರಿಂದ ಖರ್ಚು ಕಡಿಮೆ. ಹ್ಞೂ ಸರ್. ಒಂದು ನಿಶ್ಚಿತ ಆದಾಯ ಬರ್ತದೆ. ಹ್ಞೂನ್ರಿ. ಇದರಲ್ಲೂ ಎಂದಾದ್ರೂ ಮಾರ್ಕೆಟ್ ಡೌನ್ ಆಗಿರೋದುಂಟ? 8ಕ್ಕಿಂತ ಕಡಿಮೆ ಆಗಿ ಲಾಸ್ ಆಗಿರೋದು ಆಗ್ಯದ ಸರ್, ಡೌನ್ ಒಳಗನಾಗ ಸರ್. ಕೆಲವೊಮ್ಮೆ 4 ರೂಪಾಯಿ 5 ರೂಪಾಯಿ ಗಡ್ಡೆನ ಹೋಗ್ಯದ್ರಿ, ಕೆಲವೊಮ್ಮೆ ಖರ್ಚು ಕೈಲಿನ ಬಂದವ್ರಿ ಕೆಲವು ರೈತರವ್ರಿ. ಹ್ಞೂ, ನಾನು ಬಂದಿಲ್ಲ ಸರ್. ಹ್ಞೂ, ಸುಖ ಆಗ್ಯದ್ರ ಅಲ್ಲೇ 3-4 ಸಲ 3-4 ಕೆ ಆತ್ರ ಅಲ್ಲ ಆಗಕ್ಕೆ ನನಗ. ಒಳ್ಳೇದಾಯ್ತು, ನನಗೆ ಸೊಲ ಆಗ್ಯದ್ರಿ. ಹ್ಞೂ, ಆಗ್ಲ ಹಿಂಗಿದೆ ಆಗ್ಲ ಈಗ ಹಾಕಿಲ್ರಿ, ಈಗ ಮುಂಗಾರಿ ಹಾಕಿದ್ದೀನಿ. ಮುಂಗಾರಿ ಅಂದ್ರ ಜುಲೈ 20 ಬರ್ತಾರೆ ಸರ್. ಜುಲೈ ತಿಂಗಳ ಜೂನ್ ಜುಲೈ ರೀ, ಜೂನ್ ತಿಂಗಳ ಹಾಕಿದ್ರಿ. ಎಷ್ಟು ಹಾಕಿರಿ? ಸ್ವಲ್ಪ ಹಾಕಿದ್ರಿ, 1/2 ಎಕರೆ. ಹ್ಞೂ ಸರ್, 1/2 ಎಕರೆ ಹಾಕಿದ್ರಿ, ಒಂದು 1,500 ರೂಪಾಯಿ ಸರ್. ಕಮರ್ಸಾಲ್ ಸರ್. ಹಾಕಿ ಎಷ್ಟು ತಿಂಗಳಿಂದ ಶುರು ಆಗ್ತದೆ ಅದು? 40-45 ದಿವಸಕ್ಕೆ ಕಾಯಿ ಬಿಡಕ್ಕೆ ಚಾಲು ಆಗ್ತದೆ. ಹ್ಞೂ ಸರ್. ಎಷ್ಟು ದಿನದೊಳವರೆಗೂ ಬರ್ತದೆ ಕಾಯಿ ಬಿಡಕ್ಕೆ ಚಾಲುವಾಗಿ ಸರ್? 2-3 ತಿಂಗಳವರೆಗೆ ಬರ್ತದೆ. ಅದು ಬಳ್ಳಿ ರೋಗ ಬರ್ಬಾರ್ದು ಸರ್. ಎಷ್ಟು ಟ್ರೈ ಬರ್ತಿತ್ತು ವಾರ ವಾರ? 25-30 ಟ್ರೈ ಬರ್ತದೆ ಸರ್. ವಾರನ ಅಥವಾ ದಿನ? ಇಲ್ರಿ, 5 ದಿನಕ್ಕೆ 6 ದಿನಕ್ಕೆ ಬರ್ತಾರ. ಅದು ವಾರ ವಾರ ಸ್ವಲ್ಪ ಲೇಟ್ ಆಗಿ ಬರ್ತಾರ ಹಾಗಲಕಾಯಿ ಅಂದ್ರೆ, ಅದೇ 3 ದಿನಕ್ಕೆ 8 ದಿನಕ್ಕೆ ಬರೋದಲ್ಲ ಸರ್ ಅದು. ಹ್ಞೂ ಸರ್. ಹಾಗಲಕಾಯಿಗೆ ಮಾರ್ಕೆಟಲ್ಲಿ ಬೆಲೆ ತುಂಬಾ ಏರುಪೇರು ಏನಾಗಲ್ಲ? ಅಗದಿ ಕಡಿಮೆ ಆಗಲ್ಲ ಸರ್ ಹಾಗಲಕಾಯಿ. ಆಗಲ್ಲ, ಅಗದಿ ಕಡಿಮೆ ರೇಟ್ನಾಗ ಅದ ಮಾರಲ್ಲ ಸರ್. ಮಾರಲ್ಲ, ಮಾರಲ್ಲ. ಆವರೇಜ್ ರೇಟ್ ಇದ್ದೇ ಇರ್ತದೆ, ಇದ್ದೇ ಇರ್ತಾರ. ಅದು ಸ್ವಲ್ಪ ಮರಿ, ಅದು ಭಾಳ ಅಂದ್ರೆ ಅದು ನಮ್ಗೆ 20 ವರ್ಷದ ಹಾಕ್ತಾರೆ. ಪರವಾಗಿಲ್ಲ ಸರ್. ಅದು ಅಂದ್ರೆ ಅಲ್ಲಿ ಲಾಸ್ ಏನಿಲ್ಲ? ಲಾಸ್ ಇಲ್ಲ ಸರ್ ಅದ್ರಾಗ ಹಾಗಲಕಾಯಿ ಸರ್. ಹ್ಞೂ ಸರ್. ಈ ವರ್ಷ ನಾನು ಹಾಕಿದ್ನೆ ಸರ್, ಒಂದು 1/2 ಎಕರೆ 65 ರೂಪಾಯಿ ಆಗತ್ತೆ. ಓಹೋ. ಹ್ಞೂ ಸರ್. 2.5-3 ತಿಂಗಳೊಳಗೆ ಅಲ್ಲಿ ಮುಗ್ದು ಹೋಗ್ತದೆ. ಹ್ಞೂ ರೀ. ಮತ್ತೆ ಅಲ್ಲಿ ಕಂಟಿನ್ಯೂ ಮಾಡಲ್ಲ? ಅದು ಕಂಟಿನ್ಯೂ ಮಾಡಲ್ಲ. ಅದ ಬಳ್ಳಿ ಅಳಿತ ಕಲ್ಲಾಗಿ ಹೋಗ್ಬಿಡ್ತು ಸರ್. ಹೋಗ್ಬಿಡ್ತದ? ಹ್ಞೂ ಸರ್. ಅಲ್ಲ, ಹ್ಞೂ ಸರ್. ಈಗ ನೀವು ಬೆಳೆಯುವ ತರಕಾರಿಗಳಿಗೆ ಬೀಜಗಳು ನಿಮ್ಮಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರ, ತರ್ತೀರಾ ಮಾರ್ಕೆಟ್ ಅಲ್ಲಿ? ಇಲ್ಲ ಸರ್, ಮಾರ್ಕೆಟ್ ಅಲ್ಲಿ ತರ್ಬೇಕು ಸರ್ ಅದನ್ನ. ಇಲ್ಲಿ ನಮ್ಮಲ್ಲಿ ಮಾರ್ಕೆಟ್ ಅದ ಇಳುವರಿ ಕಮ್ಮಿ ಆಗ್ತದೆ ಸರ್. ಸೀಡ್ಸ್ ಪ್ಲಾಟ್ ಪೌಡರ್ ಕೊಟ್ಟದ ಬೀಜ ಆಗ್ತದೆ ಸರ್. ಹಾಗೇನೆ ನಿಮ್ ಭಾಗದಲ್ಲಿ ತೊಗರಿ ಜಾಸ್ತಿ ಬೆಳೀತಾರೆ? ತೊಗರಿ ಬೆಳಿತಾರೆ ಸರ್. ನಾವು ಸ್ವಲ್ಪ 1 ಎಕರೆ ಹಾಕಿವಿ ಸರ್. ನಾವು ಹೇಗೆ ಇಳುವರಿ ಎಲ್ಲ ಚೆನ್ನಾಗಿ ಬರ್ತದ? ಚಲೋ ಐತೆ ಸರ್. 1 ಎಕರೆ ನೋಡ್ರಿ ಸರ್, ನಾವು ಅದು ಲಕ್ಷ್ಮಿ ಸೀಡ್ಸ್ ಅಂತಾರೆ. ಲಕ್ಷ್ಮಿ ಸ್ವೀಟ್ಸ್ನಾಗ ಪಂಚಗಂಗ ಅಂತ ಸರ್ ರೇಟ್ ಅವ್ರು ಹೇಳಿದ್ರೆ ಅದ್ರ ಒಂದ್ ಕೆಜಿ ಒಂದ್ ಪ್ಯಾಕೆಟ್ ರೀ, ಒಂದ್ ಪ್ಯಾಕೆಟ್ನಾಗ ಒಂದ ಕೆಜಿ ಪ್ಯಾಕಿಂಗ್ ರೀ ತೊಗರಿ. ನಾನ್ ಊರಿನ ರೀ, ಒಂದ್ ಎಕರೆ ಆಗ್ರಿ, ಒಂದ್ ಎಕರೆ ಕೈಯವ್ರು. ನೀವು ಏಕ ಬೆಳೆ ಬೆಳಿತೀರ ಅಥವಾ ಮಿಶ್ರ ಆಗಿ ಬೆಳಿತೀರ ಅದನ್ನ? ಎಲ್ಲ ಕಡೆ ಒಂದ ಬೇಕ್ರಿ, ಮತ್ತೆ ಅವ್ರಿಗೇನು ಬೆಳಕಿಲ್ರಿ. ಅಲ್ಲಲ್ಲ, ಈಗ ಮೆಕ್ಕೆಜೋಳದಲ್ಲಿ ಬೇರೆ ಜೋಳದಲ್ಲಿ ಇಲ್ರ ಮೆಕ್ಕೆಜೋಳ ಸಪರೇಟ್ ಒಂದ್ ಹಾಕಿನ ಸರ್, ತೊಗರಿ ಒಂದೇ ಹಾಕಿ, ತೊಗರಿ ಒಂದ್ ಹಾಕಿನ ಸರ್. ಅದ್ರಾಗ ಮಿಕ್ಸ್ ಏನ್ ಹಾಕಿಲ್ಲ, ಏನ್ ಹಾಕಿಲ್ಲ ಸರ್. ಈ ತೊಗರಿ ಬೆಳೆಯಲ್ಲಿ ಈ ಭಾಗದಲ್ಲಿ ಏನೇನ್ ಸಮಸ್ಯೆಗಳು ಕಾಡ್ತವೆ? ತೊಗರಿ ಬೆಳೆಯಲ್ಲಿ ಸರ್ ಕೀಟ ಬರ್ತಾವಂತ ಸರ್, ಕೀಟ ಅಂತ ಬರ್ತದೆ ಅದೊಂದು ಕಾಡ್ತಾರೆ. ಮತ್ತೆ ಅಲ್ಲಿಂದ ದ್ವಾಮೆ ಬರ್ತಾರೆ ಸರ್, ಮೇನ್ ಸರ್ ಕೀಡಿ ಸರ್, ಕಾಯ್ಕೊರಕ ಕಾಯ್ಕೊರಕ. ಹ್ಞೂ ಸರ್, ಮೇನ್ ಅದು ಒಂದು ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಮತ್ತೆ ಅದು ನೋಡ್ರಿ ಅದು ಮಾಡಬಂತ ಕಟ್ ಆಗ್ತಿರ್ತಾವ್ರಿ. ಮತ್ ಬೇರೆ ನಮ್ ಕೈ ಹಿಂಗಿರಂಗಿಲ್ಲ, ಅದ ಮಂಜ್ ಮತ್ತೆ ಬರ್ತಾರೆ, ಮಂಜ್ ಬಿಡಬಾರ್ದು. ಅದು ಬಂತ ಹೂ ಕದಿಸ್ಬಿಡ್ತಾರೆ, ಅದ ಮತ್ತೆ ಕ್ಲೈಮೇಟ್ ಮೇಲೆ ಅದೇ ನಮ್ ಕೈ ಹಿಂಗಿರಂಗಿಲ್ಲ. ಈ ನಮ್ ಕೈಗೆ ಅಂದ್ರೆ ಅದ ಕಾಯ್ಕೊರಕ ಏನದವಲ್ರಿ, ನಾವ್ ಮಾಡ್ಕೋಬಹುದು ಕೆಲಸ. ಕಾಯ್ಕೊರಕ ಇರ್ಬೋದು, ಜುಟಾಮ್ ಇರ್ಬೋದು, ಇವು ಸರ್. ಅದಕ್ಕೆಲ್ಲ ಸಿಂಪರಣೆಗಳು ಇರ್ತವೆ, ಔಷಧ ಅದವ್ರಿ. ಹ್ಮ್ ಸರ್, ಈಗ ನಿಮ್ಮ ಕೃಷಿಗೆ ಸರ್ಕಾರದಿಂದ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಇಲ್ಲಿ ಇವುಗಳಿಂದ ನಿಮ್ಗೆ ಏನೇನ್ ಸಹಾಯ ಸಿಗ್ತಾ ಇದೆ, ಏನೇನ್ ತಗೊಂಡಿದ್ರಿ ನೀವು? ಕೃಷಿ ಇಲಾಖೆಯಿಂದ ಕೊಡ್ತಾರ ಸಹಾಯಧನ ಸರ್. ಏನೇನ್ ತಗೊಂಡಿದ್ರಿ? ಸಾವಯವ ಗೊಬ್ಬರ ತಗೊಂಡ್ಬರ್ತೀನಿ ಸರ್. ಹ್ಮ್, ನಾವು ಈಗ ಸೀಡ್ಸ್ ಗೆ ಸ್ವಿಗಿಂಗ್ ಮಾಡ್ಬೇಕಾದ್ರೆ ಸಾವಯವ ಗೊಬ್ಬರ ಹಾಕ್ತೀನಿ ಸರ್ ಜಾಸ್ತಿ ನಾನು. ಸಾವಯವ ಗೊಬ್ಬರ ಹಾಕಿದ್ರೆ ಅದು ಮುಂದೆ ಸ್ವಲ್ಪ ಅದ ಇಲಾಖೆ ಎಲ್ಲ ಕೊಡ್ತಾರ ಸಾವಯವ ಗೊಬ್ಬರ? ಕೊಡ್ತಾರ ಸರ್. ಏನದು ಗೊಬ್ಬರ, ಎರೆಹುಳು ಗೊಬ್ಬರನ ಅಥವಾ ಬೇರೆ ಏನದು? ಎರೆಹುಳು ಗೊಬ್ಬರ ಕೊಡ್ತಾರ. ಅದನ್ನ ಸರ್, ಅದನ್ನ ಹಾಕಂದ್ರೆ ನಾನು ಕಾಯಿಮ ಸ್ವಿಗಿಂಗ್ ಮಾಡೋತ್ನಾಗ ನಾನು ಅದನ್ನ ಹಾಕಿ ನಾನು ಬೀಜ ನಾಟಿ ಮಾಡೋದು ಸರ್. ಹ್ಮ್, ಯಾವ್ದಕ್ಕೆ ಯಾವ ಬೆಳೆಗೆ? ಎಲ್ಲ ಬೆಳಿಗ್ರಿ, ಎಲ್ಲ ಸೀಡ್ಸ್ ಇರ್ಬೋದು, ಇರ್ಬೋದು, ಆಗ ಹಾಕ್ತೀನಿ ಸರ್ ಅದನ್ನ. ಹ್ಮ್ ಸರ್. ನಿಮ್ಗೆ ಎಷ್ಟು ಬೇಕಾಗ್ತದೆ ಗೊಬ್ಬರ ಅದು? ಅದು ಒಂದ್ ಎಕರೆಗೆ ಒಂದ್ 2 ಕ್ವಿಂಟಲ್ ಹಾಕ್ತೀನಿ ಸರ್ ಅದು. ಹ್ಮ್ ಸರ್. ಈಗ ನಿಮ್ಮಲ್ಲಿ ದನಕರುಗಳು ಇಲ್ವಾ? ನಮ್ಮ ಮನೆಗೆ ಆಕಳ ಮರಿವ್ರಿ, ಆಕಳ ದನ ಇಲ್ರಿ ಸದ್ಯಕ್ಕೆ ನಮ್ಮ ಮನೆಗೆ. ಈಗ ಕೊಂಡ್ಕೊಂಬಕ್ರಿ, ನಾವು ಕೊಟ್ಟಿಗೆ ಗೊಬ್ಬರ ತಗೋಬೇಕಾರ ಬೇರೆ ಅಟ್ಟೆ ಕೊಂಡ್ಕೊಂಬಕ್ರಿ, ಇಲ್ಲ ಕುರಿಗಳು ಇರ್ತಾವಲ್ರಿ ಹೊಲ್ದಾಗ ಗಟ್ಟಿ ಹಾಕ್ಸ್ತಾರ ಅದನ್ನ. ಪದ್ಧತಿ ಇದೆ. ಹ್ಞೂ ರೀ, ಅಟ್ಟೆ ಹಾಕ್ಸ್ತಾರ ಕುರಿಗಳು ಇರ್ತಾವಲ್ರ ನಮ್ಮಲ್ಲಿದವ್ರಿ, ಅವ್ರ ಕುರಿಗಳು ಹಾಕ್ಸಿ ಅಟ್ಟೆ ಹಾಕ್ಸಿ ಅವ್ರಿಗೆ ರೊಕ್ಕ ಕೊಟ್ಟು ಹಾಕ್ಸಂತಂದ್ರಿ. ಯಾವಾಗ ಮಾಡ್ತೀರಿ ಇದನ್ನ? ಈಗ ಮುಂದಿನ ತಿಂಗಳ ಈಗ ಒಂದ್ ಎಕರೆ ಖಾಲಿ ಆಗೈತ್ರಿ, ಈಗ ನೇಗಿಲಿ ರಂಟೆ ಹೊಡಿತೀನಿ ರೀ. ಈಗ ಹೊಲ ಖಾಲಿ ಆದಾಗ ಶುರು, ಈಗ ಖಾಲಿ ಆಗೈತ್ರಿ, ಈಗ ಅಟ್ಟೆ ಹಾಕ್ಸ್ಬೇಕು ಸರ್. ಅದು ಹೆಂಗೆ ಪದ್ಧತಿ ಅದು? ಅವ್ರ ಕುರಿಗಾಹಿಗಳು ಬಂದ್ಮೇಲೆ ಅವ್ರಿಗೆ ಏನ್ ಕೊಡ್ತೀರಿ? ನಿಮ್ಮ ನಡುವೆ ಅವ್ರ ನಡುವೆ ಏನೇನು ಒಪ್ಪಂದ ಆಗ್ತದೆ ಅಂತ? ಅವ್ರು ನಮ್ಗೆ ನಡೆದ್ರೆ ಒಂದ್ ಕುರಿ ಮ್ಯಾಗ ಇರ್ತಾರ, 50 ಕುರಿ ಇದ್ದ ಸರ್, ಅವ್ರ 400 300 500 ಹಿಂಗ ಅಠಾರ ಮಾಡಿರ್ತಾರ ಅವ್ರು ದಿನಕ್ಕೆ. ಹ್ಞೂನ್ರಿ, 100 ಕುರಿ ಇದ್ರ 700 800 ಹಿಂಗ ಕುರಿ ಮೇಲೆ ಸರ್. ಒಂದ್ ಕುರಿ ಕೌಂಟ್ ಹೆಂಗ ತಗೊಂಡ್ ಸರ್? ಒಂದ್ ದಿನಕ್ಕೆ ಅಷ್ಟು ಕೊಡ್ಬೇಕು, ಅಷ್ಟು ಕೊಡ್ಬೇಕು ಸರ್ ಅವ್ರು. ಎಷ್ಟು ದಿನ ತರಿಸ್ತೀರಿ ನೀವೆಲ್ಲ? ಒಂದ್ ಎಕರೆಗ್ ಒಂದ್ 20,000 ತುಂಬಿಡ್ತಾರ. ಓಹೋ, ಒಂದ್ ಎಕರೆ ಹೊಲತ್ತ ಅಂದ್ರೆ ಒಂದ್ 20,000 ತುಂಬಿರ್ತಾರ. ಮತ್ ಒಂದ್ 2 ಪೀಕ್ ಸೊಲ ಬೆಳಿತಾರ, ನಮ್ಗ ತರಕಾರಿ ಹಾಕ್ಬೋದು, ನಾವ್ ಏನ್ ಬೆಳಿಬೋದು ಬೀಕ್ ಚೆನ್ನಾಗಿ ಬರ್ತಾವ ಸರ್. ಅವ್ರಿಗೆಲ್ಲ ಒಂದ್ 15,000 ಹೋಗುತ್ತಂಗ್ರ? ಹ್ಞೂ ಸರ್, ಒಂದ್ 10,000 ಹೋಗುತ್ತಾರ. ಹೋಗುತ್ತಾರ. ಹ್ಞೂ ಸರ್. ಇದಲ್ದನೆ ಬೇರೆ ಗೊಬ್ಬರಗಳು, ಅಂಗಡಿಯ ಗೊಬ್ಬರಗಳು ಅಂದ್ರೆ ರಾಸಾಯನಿಕ ಗೊಬ್ಬರಗಳು, ಇವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಿರೋ ಅಥವಾ ಇಷ್ಟಕ್ಕೆ ಸಾಕಾಗುತ್ತ ಅನ್ಸುತ್ತೆ ನಿಮ್ಗೆ? ಇಲ್ರಿ, ರಾಸಾಯನಿಕ ಗೊಬ್ಬರ ಕೊಡಬೇಕು ಸರ್, ಕೊಡಲ್ಲ ಬೆಳೆಯಾಗಲ್ಲ ಸರ್, ಯಾವ ಕಡಿಮೆ ಆಗ್ತದೆ ಸರ್ ಹೊಲ ಅಟ್ಟೆ ಹಾಕ್ಸ್ತದ ಸರ್, ಪ್ರಮಾಣ ಕಡಿಮೆ ಆಗ್ತದೆ, ಪ್ರಮಾಣ ಕಮ್ಮಿ ಆಗ್ತದೆ. ಈಗ ಎರೆಹುಳು ಗೊಬ್ಬರ ಅಂದ್ರೆ ಸರ್, ಎರೆಹುಳು ಗೊಬ್ಬರ ಹಾಕಿದ್ರೆ ರಾಸಾಯನಿಕ ಗೊಬ್ಬರ ಹಸು ಗೊಬ್ಬರ ನಾವು ಕಮ್ಮಿ ಆಗ್ತೀನಿ ಸರ್, ಕಮ್ಮಿ ಆಗ್ಬಿಡ್ತು, ಕಮ್ಮಿ ಆಗ್ತೀನಿ ಸರ್. ಅದ್ರಲ್ಲಿ ಏನಿಲ್ಲ ಸರ್, ಯೂರಿಯಾ ಗೊಬ್ಬರ ಕಮ್ಮಿ ಆಗ್ತದೆ, ಯೂರಿಯಾ ಗೊಬ್ಬರ ಹಾಕ ಬಿಡಿದ್ರೆ ಆಗಿಲ್ಲ ಬಳಗ ನಾನು. ಯೂರಿಯಾ ಗೊಬ್ಬರ ಬಹಳ ಎಫೆಕ್ಟ್ ಐತ್ರಿ ಅಲ್ಲ? ಹ್ಞೂ ಸರ್. ಮತ್ತೆ ಯೂರಿಯಾ ಗೊಬ್ಬರಕ್ಕೆ ಜಗಳ ಜಗಳ ಹಾಕೋಬಲ್ರಿ, ಅವು ಹಾಕಲ್ರಿ ಬೆಳೆಯಾಗಿಲ್ರಿ ಪೀಕ್. ಏನ್ ಮಾಡ್ತಾರ ಮನ್ಸೆ ಸಾಯಿಬಲ್ ಹಾಕ ಹಾಕಬೇಕಾಯ್ತು, ಈಗ ಅದ್ ಬಂದ್ ಆಗ್ಬಿಟ್ರೆ ಯಾರು ತರಗಲ್ರ ಸಿಕ್ಕಲ್ರ. ಆದ್ರೆ ನಿಮ್ಮ ಅನುಭವ ಹೇಳುತ್ತೆ ಯೂರಿಯಾ ಗೊಬ್ಬರ ಬೇಕಾಗಿಲ್ಲ, ಬೇಕಾಗಿಲ್ಲ ಮತ್ತೆ ಹಾಕ್ಬಿಡ್ತಾರ ಅದನ್ನ ಆಗುತ್ತೆ ಅನ್ವರ್ರಿ. ಈಗ ಸ್ವಲ್ಪ ಏನಾದ್ರು ಬೆಳೆಯಲ್ಲ ಅಂದ್ರೆ ಅದ್ ಯೂರಿಯಾ ಹಾಕ್ಬಿಟ್ಟು ಬೆಳ್ಬಿಡ್ತಾರ ಪೀಕ್ ಅನ್ವರ್ರಿ. ಮತ್ತೆ ಪ್ರಮಾಣ ಕಡಿಮೆ ಮಾಡ್ತಾ ಬಂದಿದೆ, ಕಡಿಮೆ ಕಡಿಮೆ ಸರ್ ಅದನ್ನ ಬಳಸೋ ಸರ್. ಹ್ಮ್ ಸರ್. ಈಗ ಮುದುಕಪ್ಪನವರು ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ನಿಮ್ಗೆ ಯಾವ ರೀತಿಯ ತರಬೇತಿಗಳಾಗಿರ್ಬೋದು, ಅನುಭವಗಳು ಹಂಚ್ಕೊಳ್ಳೋಕೆ ಆಗಿರ್ಬೋದು ಅಥವಾ ಬೇರೆ ಏನಾದ್ರೂ ಸಹಾಯಧನಗಳಾಗಿರ್ಬೋದು, ಇವೆಲ್ಲ ಸರ್ಕಾರದ ಜೊತೆಗೆ ನಿಮ್ಮ ಒಡನಾಟ ಹೇಗಿದೆ? ಒಡನಾಟ ಐತೆ ಸರ್. ನಾವು ಕೃಷಿ ಇಲಾಖೆಯಿಂದ ಒಂದು ತರಬೇತಿ ಕರೆದಂತಾರೆ, ಹೋಗಿ ಹೋಗ್ರಿ, ನಾವು ಹೋಗ್ರಿ, ತಿಳ್ಕೊಂತೀವ್ರಿ, ಮಾತೆ ತಿಳ್ಕೊಂತೀವ್ರಿ. ಅದ್ರದ ನಮ್ಗೆ ಅನುಭವ ರೀ, ಎಲ್ಲ ಮಾಹಿತಿ ಕೊಡ್ತಾರೆ ಸರ್ ಅವ್ರು. ನಾಟಿ ಹೆಂಗ್ ಮಾಡ್ಬೇಕು, ಬೀಜ ಹೆಂಗ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಯಾವಾಗ ಹಾಕ್ಬೇಕು, ಯಾವ ತಿಂಗ್ಳ ಹಾಕ್ಬೇಕು, ಗೊಬ್ಬರ ಯಾವಾಗ ಹಾಕ್ಬೇಕು, ಎಷ್ಟು ತಿಂಗ್ ಹಾಕ್ಬೇಕು ಅಂತ ಮಾಹಿತಿ ಕೊಡ್ತಾರೆ ಸರ್ ಅವ್ರು. ಯಾವ್ದ್ರಿಂದ ಏನೈತೆ ಅಂತ ಮಾಹಿತಿ ಕೊಡ್ತಾರೆ ಸರ್. ಹೋಗಿದ್ರಿ ಎಲ್ಲಾದ್ರೂ ತರಬೇತಿಗೆ? ಓ ಸರ್, ತರಬೇತಿಗೆ ಎಲ್ಲಾದ್ರೂ ಹೋಗಿ ಕಾಯಮಕ್ಕು ಸರ್. ಎಲ್ಲೆಲ್ಲಿ ಹೋಗಿದ್ರಿ? ಇಲ್ಲಿ ಧಾರವಾಡಕ್ಕೆ ಹೋಯ್ದು ಸರ, ಇಲ್ಲಿ ರಾಯಚೂರ್ಗೆ ಹೋಯ್ದು ಸರ್, ಆಗ್ರಿ ಅಲ್ಲಿ ಹೋಗಿದ್ವಿ ಸರ್. ಹ್ಞೂ ಸರ್, ಇಲ್ಲಿ ಕಲ್ಬುರ್ಗ್ ಕರೆದ್ರೆ ಅಲ್ಲಿ ಹೋಗಿದ್ವಿ ರೀ. ಹ್ಞೂ ಸರ್. ಸೊ ಅಲ್ಲೆಲ್ಲ ಹೋಗಿ ಕೃಷಿ ಹಾಕಿ ಒಟ್ಟು ನಮ್ಮ ರೈತ ಸರ್ ಬೈತಿದ್ನಾರ ಬುಟ್ಟ ಬಿಡ್ಗ ಸರ್. ಒಟ್ಟು ಏನ್ ತಿಳ್ಕೊಬೇಕು ಏನಿದೆ ಮಾಡ್ತೀರಿ? ಹ್ಞೂ ಸರ್. ರೈತರ ತರಬೇತಿ ಒಟ್ಟ ಬಿಡಂಗಿಲ್ಲ ಸರ್. ಬೇಕಾದ ವಾರ ಅವರಲ್ಲೂ ಬಿಟ್ಟು ಹೋಗ್ತೀನಿ ಸರ್. ಕೃಷಿ ಮೇಳಕ್ಕೆಲ್ಲ ಹೋಗಿದ್ರಿ? ಸರ್ಟ ವರ್ಷ ಹೋಗ್ಕೊಂಡ್ರಿ ಕೃಷಿ ಮೇಳ ಧಾರವಾಡದಲ್ಲಿ? ಧಾರವಾಡಕ್ಕೆ ಈ ವರ್ಷ ಹೋಗಿದ್ದಾರೆ. ಮತ್ತೆ ಎಲ್ಲ ರೈತರು ಕೂಡಿ ಹೋಗ್ತೀರಾ? ನೀವ್ ಒಬ್ರು ಹೋಗ್ಬಿಡ್ತೀರ? ಇಲ್ಲ ಇಲ್ಲ ಇಲ್ಲ, ಯಾರು ಬರ್ಲಿ ಹೋಗ್ರಿ. ಇಲ್ಲಿ ಒಂದ್ ಬಂದ್ರು ಒಂದ್ 30 ಜನ ಬಂದ್ರಿ ನಮ್ಮೂರಾಗ. ಒಂದ್ 2 ಕೃಷಿಯರ್ ತಗೊಂಡ್ ಹೋಗಿದ್ವಿ. ಓಹೋ ಹೋ, ಹ್ಞೂ ಸರ್. ಎಷ್ಟ್ ದಿನ ಇದ್ರಿ ಅಲ್ಲಿ? ಒಂದ್ ದಿವಸ ಇದ್ದೂರಿ, ಹಿಂದೆಲ್ಲ ಹೋಗಿದ್ವಿ 6 ಗಂಟೆಗ. ಮತ್ತೆ ಎಲ್ಲ ಒಂದ್ ನೋಡ್ಕೊಂಡು ಎಲ್ಲ ಮತ್ತೆ ಸಾಯಂಕಾಲ ಮತ್ತೆ 4-5 ಗಂಟೆಗೆ ಬಂದಿವ್ರಿ. ಅಂತ ಕೃಷಿ ಮೇಳಗಳಿಂದ ನಿಮ್ಗೆ ಯಾವ ರೀತಿ ಉಪಯೋಗ ಆಗ್ತದೆ? ನಮ್ಗೆ ಸರ್ ಅಲ್ಲಿ ಹೋಗಿ ನೋಡಿದ್ರೆ ಬದಲಾವಣೆ ಅದಾವ ಸರ್. ಮಿಷನ್ ಇರ್ಬೋದು, ಗುಂಟ್ ಇರ್ಬೋದು, ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಇವೆಲ್ಲ ಯಂತ್ರ ಅದಾವಲ್ಲ, ಟ್ರಾಕ್ಟರ್ ಇರ್ಬೋದು, ಅವೆಲ್ಲ ಬೇರೆ ಬಂದವ ಸರ್. ಈಗ ಈಗ ನಾವು 10 ವರ್ಷಕ್ಕ ಕೃಷಿ ಮೇಳಕ್ ಹೋಗೋದಕ್ಕ ಈಗ ಹೋಗೋದಕ್ಕೆ ವ್ಯತ್ಯಾಸ ಐತೆ ಸರ್. ವ್ಯತ್ಯಾಸ ಎಲ್ಲ ಬೇರೆ ಇವು ಬಂದವ ಸರ್. ಹೋದ್ರೆ ಸರ್ ಗೊತ್ತಾಗುತ್ತೆ ಸರ್. ಈಗ ಜನರ ಕೇಳೋದ್ ಬೇರೆ, ನಾವು ಹೋಗಿ ಕಣ್ಣಾರ ನೋಡಿ ಮಾಹಿತಿ ತಿಳ್ಕೊಂಡ್ ಬರೋದ್ ಬೇರೆ ಸರ್. ನಾವ ಹೋಗ್ತೀವಿ ಸರ್, ನಾವ ನೇರವಾಗಿ ಹೋಗಿ ನಾವ ಮಾಹಿತಿ ತಿಳ್ಕೊಂಡ್ ಮಾಹಿತಿ ನಾವ ಅದನ್ನ ಸ್ವಲ್ಪ ಹೆಂಗ ಏನೋ ತಿಳ್ಕೊಂತೀವಿ ಸರ್. ಕೃಷಿಯಲ್ಲಿ ಯಂತ್ರಗಳ ಬಳಕೆ ಹೆಚ್ಚಾಗ್ತಾ ಇದೆ. ಹ್ಞೂ ಸರ್. ಅಂದ್ರೆ ರೈತರು ಮೊದ್ಲಿಂದಲೂ ಬಳಸ್ತಾ ಇದ್ದಂತ ಕೆಲವು ಸಲಕರಣೆಗಳು ಕಡಿಮೆ ಮಾಡ್ತಾ ಇದ್ದಾರೆ. ಕಡಿಮೆ. ನಿಮ್ಮ ಕೃಷಿ ಹೇಗಿದೆ? ಯಂತ್ರಗಳ ಬಳಕೆಗೆ ಜಾಸ್ತಿ ಆಗ್ತಿದ್ದೀರಾ ಅಥವಾ ಪಾರಂಪರಿಕವಾಗಿರೋ ವಸ್ತುಗಳನ್ನೇ ಬಳಸ್ತೀರಾ, ಹೇಗೆ? ಈಗ ಈಗ ನೋಡ್ರಿ ಸರ, ಈಗ ಈಗ ಹೆಂಗ ಕಾನೂನು ಬದಲಾಗ್ರೆ ಟ್ರ್ಯಾಕ್ಟರ್ ತಂದ್ರಿ? ಟ್ರ್ಯಾಕ್ಟರ್ ಇಲ್ಲ ಸರ್, ಬಾಡಿಗೆ ಸರ್. ಬಾಡಿಗೆ ತರ್ತೀರಿ? ಹ್ಞೂ, ಬಾಡಿಗೆ. ಅವನ್ನ ಎತ್ತಿನ ಬಂಡಿ, ಎತ್ತು, ಇವುಗಳಿಗೆ ಬಳಕೆ? ಎತ್ತು ಬಂಡಿ ಇಲ್ಲ ಸರ್. ಎತ್ತು ಬಂಡಿ ಇಲ್ರಿ. ಇವ್ ಟ್ರ್ಯಾಕ್ಟರ್ ಬಾಡಿಗೆ ಎತ್ತು ಓಡಿಸ್ತಾರೆ. ನೇಗಿಲೆ ಅವರ್ಸ್ರವ ರೀ, ಕುಂಟು ಹೊಡೆದ್ರವ, ಟೆಲರ್ ಹೊಡೆದ್ರವ, ಒಟ್ಟು ಬೇಸಾಯ ಅವೆಲ್ಲ ಅವ. ಅವಲಿಂದ ಮತ್ತೆ ಎತ್ತುಗಳಿಲ್ರಿ ಸರ್ ಈಗ. ಹಂಗಾಗಿ ಅದ್ರಿಂದ ಮತ್ತೆ ಅನಿವಾರ್ಯ. ಈಗ ಒಟ್ಟು ಯಂತ್ರಗಳ ಬಳಕೆ ಹೆಚ್ಚಾದಾಗಿನಿಂದ ರೈತರಲ್ಲಿ ದನಕರುಗಳ ಬಳಕೆ ಕಡಿಮೆ ಆಗಿದೆ? ಕಡಿಮೆ ಆಗಿದೆ ಸರ್. ಯಂತ್ರ ಬಂದ್ರೆ ದನಗಳ ಬಳಕೆ ಕಮ್ಮಿ ಆಗ್ಯಾವ ಸರ್. ಬರಬರ ಸರ್, ನೀವು ಹೇಳಿದ್ರೆ. ಜೊತೆಗೆ ಈ ಗೊಬ್ಬರಗಳ ಬಳಕೆನ ಕಡಿಮೆ ಮಾಡ್ತಾ ಇದಾರೆ? ಗೊಬ್ಬರ ಬಳಕೆ ಕಮ್ಮಿ ಮಾಡಿದ್ ಸರ್. ಸಾವಯವ ಗೊಬ್ಬರ ಜಾಸ್ತಿ ಹಾಕಂದ್ರೆ, ಅಟ್ಟಿ ಹಾಕ್ಸಂದ್ರೆ, ಕುರೆಟ್ಟಿ ಹೊಲ್ದಾಗ ಕುರೆಟ್ಟಿ ಇಂತವೆಲ್ಲ ಮಾಡ್ತಾರೆ. ಕುರೆಟ್ಟಿ ಹಾಕ್ಸಿದ್ರೆ ಒಂದ್ ಗೊಬ್ಬರ ಕಮ್ಮಿ ತಗೊಂಡತ್ರಿ, ಪೀಕ್ ಎಫೆಕ್ಟ್ ಆಗಲ್ರಿ, ರೋಗ ಬರಂಗಿಲ್ಲ, ಬೀಜ ಜಾಸ್ತಿ ದಪ್ಪಾಗಿ ಇದು ಬರ್ತಾರೆ, ಇಳುವರಿ ಜಾಸ್ತಿ ಬರ್ತಾರೆ. ಹ್ಞೂ ಸರ್. ಇದಲ್ದೇ ಕೆಲವು ಬೇರೆ ಬೇರೆ ಗೊಬ್ಬರಗಳನ್ನ ತರಿಸ್ತಾರಂತೆ, ಕೋಳಿ ಗೊಬ್ಬರ ಅಂತೆ, ಮೀನಿನ ಗೊಬ್ಬರ ಅಂತೆ, ಇಂಥವೇನಾದ್ರು ನಿಮ್ ಕಡೆಗೆ ಬಳಕೆ ಇದೆ ಅಂತಾರ ಸರ್? ನಾವಂತ ಹಾಕಿಲ್ಲ ಸರ್ ಅದನ್ನ, ಕೋಳಿ ಗೊಬ್ಬರ ಹಾಕಿಲ್ರಿ ಅಂತ ಹಾಕಿಲ್ರಿ. ಅದನ್ನ ಹಾಕಿದ್ರೆ ಬಾಳ ಚಲೋ ಬರ್ತ ಅಂತ ಹೇಳ್ತಾರ್ರಿ. ನಾನು ಅದನ್ನ ಕೋಳಿ ಗೊಬ್ಬರ ಬಳಸಿಲ್ಲ ಸರ್. ಹಾಕಿಲ್ಲ ಸರ್. ಮುದಕಪ್ಪರ, ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರಿ? ನಮ್ಮ ಮನೆಯಲ್ಲಿ 4 ಜನ ಇದ್ರಿ. ನಾವು ನಮ್ಮ ಹೆಣ್ಮಕ್ಕಳ, ನಮ್ಮ ಮಗ ಸೊಸೆರಿ. ಮಗ ಮದುವೆ ಮಾಡಿದ್ರಿ, ಸೊಸೆ ಮೊಮ್ಮಕ್ಕಳ ಅದ್ರ. ಎಲ್ಲರೂ ನಿಮ್ಮ ಭೂಮಿ ಕೃಷಿ ಒಳಗೆ ತೊಡ್ಕೊಳ್ತೀರಿ? ಹ್ಞೂ ರೀ, ಕೃಷಿ ಒಳಗೆ ಮಾಡ್ತಾವ್ರಿ ಎಲ್ಲರೂ. ಅಥವಾ ಏನಾದ್ರು ನೌಕರಿ? ಏನಿಲ್ಲರಿ, ನೌಕರಿ ಯಾರು ಸರ್, ಕೃಷಿ ಒಳಗ ಮಾಡದ್ರ. ಹ್ಞೂ ಸರ್. ಏನೇನ್ ಜವಾಬ್ದಾರಿಗಳು ಹಂಚ್ಕೊಳ್ತೀರಿ? ಹೆಣ್ಮಕ್ಳಿಗೆ ಏನೇನ್ ಜವಾಬ್ದಾರಿ ಜಾಸ್ತಿ ಇರ್ತದ? ಹೆಣ್ಮಕ್ಳು ಸರ್ ಹೊಲ್ದೊಳಗೆ ನಾವ್ ಇರ್ತಾವಲ್ರಿ, ಕಳೆ ತೆಗೆದ್ಬಿಡುದು, ಇವತ್ತ ನೀರ್ ಕಟ್ಟದ ಬಿಡಿದ್ರೆ ಮಾಡ್ತಾರ್ರಿ. ಎಲ್ಲ ಕೊಯ್ ಕೊರೆ ಬಂದ ಕೊಯ್ ಕೊರೆ ಮಾಡಿದ್ರೆ ಅವು ತಗೊಂಡು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹ್ಞೂ ಸರ್. ಹೊಲಗಳಲ್ಲಿ ಸಾಮಾನ್ಯವಾಗಿ ರೈತರು ಕೆಲವೊಮ್ಮೆ ಅಪಾಯದ ಸ್ಥಿತಿಯಲ್ಲಿ ಓಡಾಡ್ತಿರ್ತಾರೆ. ಹ್ಞೂ ಸರ್. ನಿಮ್ಮಲ್ಲಿ ಹೇಗಿದೆ ಆ ತರದ ಸನ್ನಿವೇಶಗಳಿದಾವ ಅಥವಾ ಹೆಚ್ಚು ಹಗಲೊತ್ತಿನಲ್ಲೇ ಕೆಲಸಗಳು ನಡೀತಾ ಇರ್ತದ? ಈಗ ಕೆಲವೊಮ್ಮೆ ರಾತ್ರಿ ಕರೆಂಟ್ ಬರ್ತದೆ, ಅಷ್ಟೊತ್ತಿನಲ್ಲಿ ಹೋಗಿ ನೀರ್ ಕಟ್ಟಬೇಕು, ಹಿಂಗೇನಾರು ಇದೆಯಾ? ಇಲ್ಲ ಸರ್, ಈಗ ಅವಾಗ ಇತ್ತು ರಾತ್ರಿ ಕಟ್ಟದ ಸರ್, ಈಗ ಆಗ್ಲಿ ಮಾಡ ಸರ್. ಮುಂದೆ 6 ಗಂಟೆ ರಾತ್ರಿ 7 ಬಿಡ್ತಾರ್ರಿ, ಹೋಗ್ಬಿಡ್ತಾರೆ. ಈಗ ಒಂದ್ 8 ವರ್ಷ 10 ವರ್ಷ ಆತ ಬಿಡ್ರಿ, ಈಗ ರಾತ್ರಿ ಕರೆಂಟ್ ಇಲ್ಲ ಸರ್. ಈಗ ಆಗ್ಲಿ ಕೊಡ್ತಾರ ಈಗ. ಅಂತ ರಾತ್ರಿ ಕರೆಂಟ್ ಸಲುವಾಗಿ ಅಂತ ಹೋಗ್ಬೇಕಂತ ಇಲ್ರಿ, ಏನಿಲ್ಲ. ನೀವು ರಾಶಿ ಗೀಸಿ ಅಂತ ಅನಿವಾರ್ಯ ಬರ್ರಿ, ಹೋಗ್ಬೇಕು ಹೋಗಬೇಕ್ರಿ ಸರ್. ರಾಶಿ ಬಂದ್ರ ಏನಂತ ಹೋಗ್ಬೇಕ್ರಿ. ಕರೆಂಟ್ ಬಗ್ಗೆ ಏನೋ ಇಲ್ರಿ, ಸದ್ಯ ಆಗ್ಲಿ ಕೊಡ್ತಾರ ಸರ್. ಅದ್ರ ತೊಂದ್ರೆ ಏನಿಲ್ರಿ. ಹ್ಞೂ ಸರ್. ತೊಗರಿ ನಿಮ್ಮ ಭಾಗದಲ್ಲಿ ಯಾವ ತಳಿ, ಅದ್ರಲ್ಲಿ ಏನೋ ತಳಿಗಳಿದಾವ, ಯಾವ ತಳಿಯನ್ನ ಬಳಸ್ತಾ ಇದ್ರಿ ನೀವು? ನಾನು ಅದ್ರ ಲಕ್ಷ್ಮಿ ಸೀಡ್ಸ್ ರೀ, ನಾ ಹಾಕಿರೋದ್ರಿ ಈಗ ಕಂಪ್ನಿ ಅದು ಲಕ್ಷ್ಮಿ ಸೀಡ್ಸ್ ಪಂಚಂಗ ಅಂತ ಹೇಳ್ದಾರ. ಅದನ್ನ ಹಾಕಿದ್ನಿ ಸರ್, ಜವರಿ ಅಲ್ಲ ಸರ್. ಅದನ್ನ ಈಗ ಹಾಕಿನ್ರಿ 1 ಎಕರೆ. ಅದನ್ನ ಹಾಕಿದ್ದೇನೆ ಸರ್. ಈಗ ಇಳುವರಿ ಚೆನ್ನಾಗಿ ಬರುತ್ತದೆ ಅಂತ ಹೇಳಿದ್ರೆ ಈಗ ಬಂದ್ ಬಿಡ್ತಾರ, ಸೊಲ ಐತ್ರಿ ಕಾಯಿ, ಚೆನ್ನ ಬಾಳ ಚೆನ್ನಾಗೈತ್ರಿ ಕಾಯಿ. ಬೈಕ್ ಬಿಡ್ತಾರ ಅಡ್ಯಾಕ ಕಾಯಿ ಬರ್ಲಾರ್ದ. ಈಗ ಅಗ್ರಿ ನಮ್ಮೂರ ಅಲ್ಲಿ ಎಲ್ಲ ಬಂದ್ ನೋಡ್ಕೊಂಡು ಹೋಗ್ಯಾರ ಆ ಕಡೆ. ಹಿರಿ ತರುಗಿರಿ ಎಲ್ಲ ರೈತರು ಬಂದ್ ಇಲ್ಲಿ ನೋಡ್ಕೊಂಡು ಹೋಗ್ಯಾರ ನೋಡ್ರಿ. ಸೊಲ ಐತಪ್ಪ, ನೀವು ಚೊಲೋ ಚೆನ್ನಾಗಿ ಬಾಚಿ ಇದೆ, ಇದಕ್ಕೆ ಏನ ಹಾಕಿದ್ರಿ, ಏನ್ ಗೊಬ್ಬರ ಹಾಕಿ ಅಂತ ಕೇಳಿ. ನಾ ನೋಡ್ರಿ ಏನ್ ಹಾಕಿಲ್ಲ ಸರ್. ರೈತರೆಲ್ಲ ಪ್ರಾತ್ಯಕ್ಷಿಕ ಬಂದ್ ನೋಡ್ಕೊಂಡು? ಹ್ಞೂ ರೀ, ಹ್ಞೂ ರೀ. ಇಲ್ಲೇ ರೋಡ್ನ ತೆಗೈತ್ರಿ, ಕನಗಿರಿ ಕೊಪ್ಪಳ ರೋಡ್ ಗೆತ್ತೀರ ಅಂದ್ಮೇಲೆ ಕೆವಿ ಮುಂದ ಹತ್ರ ಅಲ್ಲಿ ಅಪ್ಪಿಗೆ ಐತ್ರಿ. ಅದನ್ನ ಅಲ್ಲಿ ರೋಡ್ ಅಂತ ಹೇಳ್ಬಿಡ್ತಾರೆ, ಬಂದ್ ಬಂದ ಕೆಳಕಂದ್ರೆ ಹೋಗ್ಯಾರ. ಅಷ್ಟು ಚೆನ್ನಾಗಿ ಬಂದಿದೆ, ಚೊಲೋ ಬಂದ್ರ, ಬಾರಿ ಚೊಲೋ ಐತ್ರಿ. ಮತ್ತೆ ಚೆನ್ನಾಗಿದಾರೆ, ಬಾರಿ ಏನ್ ಮಾಡ್ಯಾರ, ಚೊಲೋ ಐತ್ ಅಂತ ಹೇಳ್ಯಾರ. ಏನೇನು ವಿಶೇಷ ಗೊಬ್ಬರಗಳ ಬಳಕೆಯಿಂದ ಹಂಗ್ ಬಂದಿದೆನೋ ಅಥವಾ ಹೇಗೆ? ಅದು ಅದು ವೆರೈಟಿ ಚೊಲೋ ಐತ್ರಿ ಸರ್. ಅದು ಅದು ಸೀಡ್ಸ್ ಮಾಡಿ ಗೊಬ್ಬರ ಹೊಲನ ಸತ್ತು ಹೋಯ್ತ್ರಿ. ವೆರೈಟಿ ಚೆನ್ನಾಗಿದೆ, ರೋಗ ನಿರೋಧಕ ಇದೆ, ರೋಗ ಬರಲಾರ್ದಂಗೆ ಬೆಳೀತದೆ. ಹಾ, ರೋಗ ಬರಲಾರ್ದಂಗ ನಾನು ಮೂರು ಸಲ ಏನೇ ಸ್ಪ್ರೇ ಮಾಡಿದ್ ಸರ್. ಹ್ಞೂ ಸರ್, ಮಾಡಿದ್ರಿ? ಹ್ಞೂ ಸರ್. ಅದನ್ನ ಸರ್ ನಾಟಿ ನೋಡ್ರಿ, ನಾಟಿ ಮಾಡ್ಬೇಕಾದ್ರೆ 8 ಫುಟ್ ಸಾಲಿನ ಸಾಲಿಗೆ ಐತೆ ಸರ್. ಅದು ಸಾಲಿನ ಸಾಲಿಗೆ 8 ಫುಟ್ ಐತೆ ಸರ್. ಓಹೋ, ಸಸಿನ ಸಸಿ 1 ಫೀಟ್ಗೊಂದು ಐತ್ರಿ. ಹ್ಮ್, 1 ಫೀಟ್ಗೊಂದು ಬೀಜ ಐಟೇನ್ ಸರ್. ಹ್ಮ್, 1 ಎಕರೆ ಹೊಲಕ್ಕೆ 1 ಕೆಜಿ ಐತೆ ಸರ್ ಬೀಜ. ಹ್ಮ್, ಆ ತರ ಇಟ್ಟೆ ಸರ್. ಮಧ್ಯದಲ್ಲಿ ಬೇರೆ ಏನಾರು ಬೆಳೆದಿದೆ? ಬೇರೆ ಏನ್ ಬೆಳೆದಿಲ್ಲ ಸರ್, ಬರೀ ಅಷ್ಟೇ. ಒಳಗ ಟ್ರಾಕ್ಟರ್ ಆಡಿದ್ರಿ ಎಲ್ಲ, ಟ್ರಾಕ್ಟರ್ ಹೋಗಂಗೈತ್ರಿ, ಅಷ್ಟು ಜಾಗ ಬಿಟ್ಟಿದ್ರಿ. ಈಗೆಲ್ಲ ಮೈಸೂರು ಬರಂಗಿಲ್ಲ, ಹಂಗ್ ಕಲ್ತ್ ಬಿಡತ್ರಿ ಎಲ್ಲ. ಸಾಲ ಕಲ್ತಿದೆ, ಒಟ್ಟ ಹೋಗಂಗ್ ಬರಂಗಿಲ್ರಿ. ಎಣ್ಣೆ ಹೊಡಿಬೇಕಾರ ಹೋಗಕ್ ಬರಲ್ರಿ, ಕವಲು ಜಾಸ್ತಿ ಹೊಡೆದಿದೆ. ಹ್ಞೂನ್ರಿ, ಓಹೋ, ಎಣ್ಣೆ ಸ್ಪ್ರೇ ಮಾಡ್ಬೇಕಾರ ಓಡಾಡಕ್ ಆಗಲ್ಲ ಸರ್, ಅಷ್ಟಿದೆ, ಅಷ್ಟು ಬರಲ್ಲ ಸರ್. ಹ್ಮ್, ಒಟ್ಟು ಈ ಬಾರಿ ನಿಮ್ಗೆ ತೊಗರಿ ಒಳ್ಳೆ ಇಳುವರಿ ಬರ್ತದೆ. ಚಲೋ ಆಯ್ತು, ಚೆನ್ನಾಗಿದೆ ಸರ್. ರೇಟು ಚೆನ್ನಾಗಿ ಸಿಗ್ತದ? ರೇಟಿನ ಬಗ್ಗೆ ಏನ ಹೆಂಗ್ ದೇವ್ರದೆ, ರೇಟ್ ಒಮ್ಮೆತ್ತಾರ ಒಮ್ಮೇರತ್ತವ ಮಿಳಿತೈತೆ. ಇದುವರೆಗೆ ಏನ್ ರೇಟ್ ಸಿಕ್ಕಿದೆ ನಿಮ್ಗೆ ತೊಗರಿಗೆ? 8,000 ಹಿಂಗೆ ಸಿಕ್ಕತ್ತ ಕ್ವಿಂಟಲ್. ಹ್ಞೂ ಸರ್, 7,500 7,000 ರೂಪಾಯಿ. ನಾವು 1 ಎಕರೆಗೆ ಎಷ್ಟು ಬರುತ್ತೆ? ಅದು ನಾವು ಈಗ ನಮ್ದಂತೀವಿ ಸರ್, 1.5 ಕ್ವಿಂಟಲ್ ಅಂತಾರ್ರಿ. 1 ಎಕರೆ ಐತ್ರಿ, 5 ಕ್ವಿಂಟಲ್ ಮ್ಯಾಲೆ ಬರ್ತಪ್ಪ ಅಂತ ಹೇಳ್ತಾರ್ರಿ. ಅದ್ ಅಂದಾಜ್ ಹೇಳ್ತಾರ್ರಿ, ಅದೇನ್ ಮ್ಯಾಲೆ ಬರ್ತಾ ಕೆಳಗಿನ ಬರ್ತಾ ಗೊತ್ತಲ್ರಿ. ಹೋದ್ರೆ 1 ಎಕರೆ ಹಾಕಿದ್ರಿ, ಹೋದ್ರ ಸರ್ 6 ಕ್ವಿಂಟಲ್ ಬಂದ್ರಿ. ಒಟ್ಟು 1,50,000. ಹ್ಞೂ ಸರ್, ನಿಮ್ಗೆ ಆದಾಯ ಬರುತ್ತೆ. ಹ್ಞೂ ಸರ್. ಖರ್ಚು ತೊಗರಿಗೆ ಜಾಸ್ತಿ ಇರ್ತದ? ಕಮ್ಮಿ ಇರ್ತಾರ. 1 25 ಕೆಜಿ ಗೊಬ್ಬರ ಹಾಕಿನಿ ಸರ್. ಒಂದು 2 ಸಲ ಅದ್ರಾಗ ಉಳಿದ್ ಮಾಡಿನ್ರಿ, ಆರ್ಗಿನ್ರಿ, ಕಸ ತೆಗೆದಿನ್ರಿ. ಅಷ್ಟಾರ, ಒಂದ್ 2-3 ಸಲ ನೀರು ಬಿಟ್ಟಿನ್ರಿ, ಓದ್ಬಿಟ್ಟು ಬಗಲ್ರಿ. ಅಷ್ಟಾರ ಕೆಲಸ. ತೊಗರಿಗೆ ಕೂಲಿ ಆಳುಗಳು ಅಗತ್ಯ ಇಲ್ಲ? ಅಗತ್ಯ ಇಲ್ಲ ಸರ್. ಒಂದು 3,000 ರೂಪಾಯಿ ಎಣ್ಣೆ ಆಯ್ತು ಸರ್. ಎಣ್ಣೆ ಸ್ಪ್ರೇ, ಎಣ್ಣೆ ಸ್ಪ್ರೇ ಒಂದು 15,000 ಖರ್ಚು ಬರ್ತದೆ. ಅಷ್ಟಾರ, ಅಷ್ಟು ಬಿಟ್ರೆ ಕಡಿಮೆ ಕಡಿಮೆ ಖರ್ಚು ಸರ್, ಖರ್ಚು ಇಲ್ಲ. ಕಡಿಮೆ ಖರ್ಚು. ಒಕ್ಕಲು ಮಾಡೋದೆಲ್ಲ ಹೇಗೆ? ಅದನ್ನ ಕಟಾವ್ ಮಾಡಿ ಇದೆಲ್ಲ ಮಾಡ್ಕೊಳ್ಳೋದೆಲ್ಲ ಸರ್? ಕಟಾವ್ ಮಾಡ್ಬೇಕು ಸರ್, ಕಾಯಿ ಪೂರ್ತಿ ಒಣಗದಾಗ ಇದು ಮಾಡದ? ಪೂರ ಒಣಗ್ಬೇಕು ಸರ್, ಅದು ಬುಡ್ಡಿ ಆಗ್ಬೇಕ್ರಿ, ಪೂರ ಕಾಳ ಅಲ್ಲಿ ಗಿಡದಾಗ ಕಾಳ ಮಾಡ್ಬೇಕು ಸರ್. ಆಮೇಲೆ ಕಟಾವ್ ಮಾಡ್ಬೇಕು, ಕಟಾವ್ ಮಾಡಿ ಇಟ್ಬೇಕ್ರಿ. ಯಂತ್ರ ಇವು ಮಿಷನ್ ಅದಾವ್ರಿ, ಆ ಮಿಷನ್ ತಗೊಂಡ್ ಮತ್ತೆ ಹಾಕದ್ರಿ ಮಿಷನ್ ಒಳಗ. ಇಲ್ಲಕ್ ನಾವು ಹೊಲ ಇಡೀ ಹೊಲನ ಇರ್ತಲ್ರಿ, ಹಂಗ ಕೊಯ್ಯಾಗನ ಅದಾವ್ರಿ ಅವು, ಹಂಗನ ಕೋಸ್ಬೋದ್ರಿ ನಾವು. ಎರಡ್ ತರ ಅದಾವ್ರಿ, ನಾವು ಕೋದ ಒಂದ್ ಕಡೆ ಇಟ್ಟು ಹಾಕ್ಬೋದ್ರಿ, ಆಗ ಇಡೀ ಹೊಲನ ಆಗ ಕೋಸ್ಬೋದ್ರಿ ಮಿಷನ್ ಹಂಗನ ಅದಾರ. ಹ್ಮ್ ಸರ್. ತೊಗರಿ ಒಕ್ಕಣೆ ಮಾಡ್ತಿರಲ್ಲ ಅಂದ್ರೆ ಅದನ್ನ ನೀವು ಕೊಯ್ದು ಪೂರಾ ಅಲ್ಲಿ ಗಿಡದಲ್ಲೇ ಒಣಗಿದ್ಮೇಲೆ ಕಾಯಿ ಗುಡ್ಡಿ ಒಣಗಿದ್ಮೇಲೆ ಗಿಡನ ಕಟ್ ಮಾಡ್ಕೊಂಡ್ ಬರ್ತೀರಿ ನೀವು? ಹ್ಞೂ ಸರ್. ಗಿಡನ ಕಟ್ ಎಲ್ಲ ಮಿಷಿನ್ ಹಾಕ್ಬಿಡ್ತೀರಾ? ಮಿಷಿನ್ ಹಾಕ್ಬಿಡ್ತೀವಿ ಸರ್. ಒಂದ್ ಕಡೆಗೆ ಅದು ಕಸ, ಒಂದ್ ಕಡೆಗೆ ಬೀಜ. ಹ್ಞೂ ರೀ, ಅದು ಪೂರ ಬಡ್ಡಿಗೆ ಕೊಯ್ಗಿಲ್ ಸರ್. ಕಾಯಿ ಬರ್ತಾ ಕಾಯಿ ಬರ್ತಾ ಕೊದಿರ್ತಾರ. ಹೌದಾ? ಹ್ಞೂ ಸರ್. ಬಡ್ಡಿ ಕಟ್ಟಿಗಿರ್ತಾರ, ಕಟ್ಟಿಗಿರ್ತದೆ. ಹಾ, ಕಾಯಿ ಇರ್ತಾರೆ. 1 ಫೋಟೋ 1 ಮಾಳ 1 ಫೋಟೋ 1 ಫೋಟೋ 1 ಫೋಟೋ ಅದನ್ನ ಆಮೇಲೆ ತೆಗೆದುಕೊಂತಾರ? ಅಷ್ಟಾಗಿರ್ತಾರೆ. ಅದ್ ಆದ್ಮೇಲೆ ಅಂದ್ರೆ ಕಾಯಿ ಕೋದಿಟ್ಟ ಮೇಲೆ ಅದನ್ನ ಆಮೇಲೆ ಅವನ ಮಾಡ್ತಾರೆ ಕಟ್ಟಿಗಡೆಯಲ್ಲಿ. ಹ್ಞೂ ಸರ್. ಆ ಕಸ ಅಲ್ಲೇ ಬಿಟ್ಬಿಡ್ತೀರಾ? ಅಲ್ಲೇ ಬಿಡ್ತಾರ. ಅದನ್ನ ಕುಟ್ರೆ ಈಗ ಅದನ್ನೆಲ್ಲ ಕುಂಟೆ ಬಡ ಸರ್, ಅದನ್ನೆಲ್ಲ ಹೊರಗಡೆ ಹಾಕ್ತಿವ್ರಿ ಅಲ್ಲ. ಈಗ ತೊಗರಿಯನ್ನ ಬೆಳೆಯುವಂತ ರೈತರು ಆ ತೊಗರಿಯಿಂದ ಪಶುಗಳಿಗೆ ಬೇಕಾಗುವಂತ ಆಹಾರ ಸಿಗ್ತದ? ದನಕರುಗಳಿಗೆ ಬೇಕಾಗುವಂತ ಮೇವು ಸಿಗ್ತದ? ಕಾಯಿ ಒಟ್ಟು ಐತೆ ಸರ್. ಕಾಯಿ ಒಟ್ಟು? ಹ್ಞೂ ಸರ್. 1 ಎಕರೆಗೆ ಸರ್ ಅದು 1.5 ಚಕ್ಕಡಿ ಆಗುತ್ತೆ ಸರ್. ಓಹ್, 1 ಎಕರೆಗೆ ಬಾರಿ ಒಳ್ಳೆ ಒಟ್ಟು ಸರ್. ಅದು ದನಕರುಗಳಿಲ್ಲ, ಬೇರೆ ಖರೀದಿ ಮಾಡ್ತಾರೆ. ದನಕರು ಹೋಯ್ತಾರೆ, ಕುರಿಯರ್ ಅದಾರ ಸರ್, ಕುರಿಗಳು ಅವ್ನ ತಗೊಂಡ ಗಟ್ಟಿ ಕುರೆಟ್ ಹಾಕ್ತಾರ ಹೊಲ್ದಾಗ. ಓಹೋ, ಹೆಂಗ ಚಕ್ರಿ ಕೊಡ್ತೀರ ಅದನ್ನ? ಅದನ್ನೊಂದ 3,000 2,000 ರೀ. ಹೆಂಗ್ ಕೊಡ್ತಾರ ಕುರಿಯರ್ ಅಂದ್ಯಪ್ಪ ಅಂದ್ರೆ ಹೊಲ್ದಾಗ ಗಟ್ಟಿ ಹಾಕ್ಬಿಡಪ್ಪ, 1 ಎಕರೆ ಐತೆ 1 ಎಕರೆ ಹಾಕ್ಬಿಡ ತುಂಬಿಸ್ಬಿಡಪ್ಪ ಅಂತ ಹೇಳ್ಬಿಡ. ಅವ್ರಿಗೆ ಫ್ರೀ ಅದು, 1 ಎಕರೆ ಐತೆ 1 ಎಕರೆ ಪಟ್ಟಿ ತುಂಬಿಸ್ಬಿಡಪ್ಪ ಅಂತ ಹೇಳ್ಬಿಡ ರೀ ಮೆಸಿಗೆ ಅದನ್ನ ಅಂತಂದ್ ಹಂಗ್ ಕೊಡ್ತಾರ ಸರ್. ಅಲ್ಲ, ಒಟ್ಟು ಅವ್ರಿಗೆ ಕೊಡ್ತೀರ? ಹ್ಞೂ ಸರ್, ಕುರಿಯರಿಗೆ. ಹ್ಞೂ ರೀ. ಒಳ್ಳೇದು ಮುದುಕಪ್ಪರೆ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಶೇಷವಾಗಿ ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ರಿ, ಸೀಡ್ಸ್ ಅನ್ನು ಮಾಡ್ತಾ ಇದ್ರಿ, ಒಟ್ಟು ಲಾಭದಾಯಕವಾಗಿರ್ತಕ್ಕಂತಹ ಕೃಷಿ ವ್ಯವಸ್ಥೆಯಲ್ಲಿ ತಾವು ತೊಡಕೊಂಡಿದ್ರಿ. ಈ ಎಲ್ಲಾ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ತರಕಾರಿ ಬೆಳೆಗಳು ಹಾಗೂ ಬೀಜೋತ್ಪಾದನಾ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಚಿಲಕಮುಖಿ ಗ್ರಾಮದ ರೈತರಾದ ಮುದುಕಪ್ಪ ಹಾಸ್ಗಲ್ ಅವರೊಡನೆ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಂಧುವರೇ, ಈಗ ಕೇಳೋಣ ನಿಮಗಾಗಿ ರೈತರಿಗೆ ಸಲಹೆಗಳನ್ನು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸಿರಿಧಾನ್ಯಗಳ ಬಗ್ಗೆ ಕೇಳೇ ಇರ್ತೀರಾ? ಸಿರಿಧಾನ್ಯಗಳು ಅಂತಂದ್ರೆ ಏನ್? ನಾವು ರಾಗಿ, ಜೋಳ, ಸಜ್ಜೆ, ನವಣಿ ಇವೆಲ್ಲ ಏನ್ ಬಳಸ್ತಾ ಇದೀವಲ್ಲ, ಅವುಗಳಿಗೆ ನಾವು ಸಿರಿಧಾನ್ಯಗಳು ಅಂತ ಹೇಳಿ, ಈ ಹಿಂದೆ ಇವುಗಳನ್ನ ಕಿರುಧಾನ್ಯಗಳು ಅಂತ ಇದ್ವಿ. ಈಗ ಸಿರಿಧಾನ್ಯಗಳಂತ ಯಾಕೆ ಹೆಸರು ಬದಲಾಗಿದೆ ಅಂತಂದ್ರೆ, ಇವುಗಳಿರ್ತಕ್ಕಂಥ ಪೋಷಕಾಂಶಗಳಿಂದ ಸಿರಿವಂತವಾಗಿರೋದ್ರಿಂದ ಇವುಗಳನ್ನ ಸಿರಿಧಾನ್ಯಗಳು ಅಂತ ಕರಿತಾ ಇದ್ದಾರೆ. ಈ ಸಿರಿಧಾನ್ಯಗಳು ಒಣ ಭೂಮಿಯಲ್ಲೂ ನಾವು ಬೆಳಿಬಹುದು, ಮತ್ತೆ ಅತಿ ಕಡಿಮೆ ಮಳೆ ಬೀಳುವಂತ ಪ್ರದೇಶದಲ್ಲೂ ನಾವು ಬೆಳಿಬಹುದು. ಅಷ್ಟೇ ಅಲ್ಲದೇನೆ ನಾವು ಅತಿ ಹೆಚ್ಚಿನ ಸುಧಾರಿತ ಬೇಸಾಯ ಕ್ರಮಗಳ ಅವಶ್ಯಕತೆ ಸಹ ಇವುಗಳನ್ನ ಬೆಳಿಲಿಕ್ಕೆ ಇರೋದಿಲ್ಲ. ಮತ್ತು ನಾವು ರಾಸಾಯನಿಕಗಳು ಅತಿ ಕಡಿಮೆ ಬಳಸಿಬಿಟ್ಟು ಸಿರಿಧಾನ್ಯಗಳನ್ನು ಬೆಳೆಸಬಹುದಾಗಿದೆ. ಜೊತೆಗೆ ಇವುಗಳನ್ನ ಬೆಳೆಸೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಸಹ ನಾವು ಕಾಯ್ದುಕೊಳ್ಬಹುದಾಗಿದೆ. ಹಂಗಿದ್ರೆ ಏನು ಈ ಸಿರಿಧಾನ್ಯಗಳಲ್ಲಿ ವಿಶೇಷತೆ ಅಂತ ನಾವು ನೋಡ್ತಾ ಹೋದ್ರೆ, ಈ ಸಿರಿಧಾನ್ಯಗಳನ್ನ ನಾವು ಯಾಕೆ ಸೇವನೆ ಮಾಡಬೇಕು ಅಂತ ಹೇಳಿ ನೋಡಿದ್ರೆ, ಇವುಗಳಲ್ಲಿ ನಾರಿನಂಶ ಹೆಚ್ಚಿಗೆ ಇದೆ, ಲವಣಾಂಶ ಅಂದ್ರೆ ಖನಿಜಾಂಶಗಳು ಹೆಚ್ಚಿಗೆ ಇದ್ದವು, ಮತ್ತೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅಂದ್ರೆ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನ ಹೆಚ್ಚಿಸ್ತಕ್ಕಂಥದ್ದು, ಆ ಅಂಶ ಈ ಅಕ್ಕಿ ಗೋಧಿಗೆ ಹೋಲಿಸಿದ್ರೆ ಬಹಳ ಕಡಿಮೆ ಏನು ಈ ಸಿರಿಧಾನ್ಯಗಳಲ್ಲಿ. ಹಂಗಾಗಿನೇ ನಾವು ಏನು ಮಧುಮೇಹಿಗಳು ಅಂತ ಹೇಳ್ತೀವಿ, ರಕ್ತದೊತ್ತಡ ಇರುವಂತವ್ರು, ಹೃದಯದ ತೊಂದರೆ ಇರುವಂತವ್ರು, ಬೊಜ್ಜು ಇರುವಂತವ್ರು, ಅವ್ರಿಗೆ ಇವು ಹೇಳಿ ಮಾಡಿಸಿದ ಆಹಾರಗಳು ಅಂತಂದು ಹೇಳ್ಬಹುದು. ಅಕ್ಕಿ ಮತ್ತು ಗೋಧಿ ಬದಲಾಗಿ ನಾವು ಇವುಗಳನ್ನ ಬಳಸಬಹುದು. ಅಕ್ಕಿ ಮತ್ತು ಗೋಧಿಗಿಂತ ಕಡಿಮೆ ಪಿಷ್ಟ ಅಂದ್ರೆ ಶರ್ಕರೆ ಪಿಷ್ಟನ ಹೊಂದಿರೋದ್ರಿಂದ ಬೊಜ್ಜು ಕಡಿಮೆ ಮಾಡಲಿಕ್ಕೆ ಸಹ ಇವು ಸಹಾಯ ಮಾಡ್ತವು. ಜೊತೆಗೆ ಏನು ಪಾಲಿಸ್ಯಾಕರೈಡ್ಸ್ ಅಂತ ಹೇಳ್ತೀವಿ, ಕ್ಲಿಷ್ಟ ಪಿಷ್ಟಗಳು ಇರೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಕೊಬ್ಬಿನಾಂಶ, ಏನು ನಾವು ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ, ಮತ್ತು ಸಕ್ಕರೆ ಪ್ರಮಾಣನ ಸಹ ನಿಯಂತ್ರಣದಲ್ಲಿಡ್ಲಿಕ್ಕೆ ಸಹಾಯ ಮಾಡ್ತವು. ಇದು ಗೋಧಿಯಲ್ಲಿರ್ತಕ್ಕಂಥ ಏನು ಗ್ಲುಟೆನ್ ಅಂಶ, ಪ್ರೋಟೀನ್ ಗ್ಲುಟೆನ್ ಇರುತ್ತೆ, ಅದು ಸೀಲಿಯಾಕ್ ಅನ್ನೋ ರೋಗಿಗಳಿಗೆ ಬಳಸೋದಿಲ್ಲ, ಗ್ಲುಟೆನ್ ಫ್ರೀ ಅಂತಂದು ಹೇಳಿ ಹೇಳ್ತಾರೆ, ಅವುಗಳನ್ನ ಬಳಸಿ ಅಂತಂದು ಹೇಳ್ತಾರೆ. ಸೊ ಅಂತವರಿಗೆ ಇವು ಅತ್ಯುತ್ತಮ ಪರ್ಯಾಯ ಆಹಾರ ಆಗಬಲ್ಲವು. ಪೋಷಕಾಂಶದ ದೃಷ್ಟಿಯಿಂದ ಮತ್ತು ಆರೋಗ್ಯದ ದೃಷ್ಟಿಯಿಂದ ಅಕ್ಕಿ ಗೋಧಿ ಜೋಳಕ್ಕಿಂತಲೂ ಈ ಸಿರಿಧಾನ್ಯಗಳು ಹೆಚ್ಚು ಆರೋಗ್ಯಕರ ಅಂತ ಹೇಳ್ಬಹುದು. ಯಾಕಂದ್ರೆ ಪ್ರೋಟೀನ್ ಜಾಸ್ತಿ ಇದೆ, ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಇದೆ, ಕೊಬ್ಬು ಜಾಸ್ತಿ ಇದೆ, ರಂಜಕದ ಅಂಶ ಜಾಸ್ತಿ ಇದೆ, ಅವಲ್ದೇನೆ ಕಬ್ಬಿಣಾಂಶ ಜಿಂಕ್ ಅಂಶನೂ ಸಹ ಜಾಸ್ತಿ ಇದೆ. ಇವೆಲ್ಲ ನಮಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಎಲ್ಲಾ ಧಾನ್ಯಗಳಿಗೆ ಹೋಲಿಸಿದ್ರೆ 4-5 ಪಟ್ಟು ಹೆಚ್ಚಿನ ಪ್ರಮಾಣದ ಪ್ರೋಟೀನು, ಜೀವಸತ್ವ, ನಾರಿನಂಶ, ಖನಿಜ ಲವಣ ಇವೆಲ್ಲ ಈ ಸಿರಿಧಾನ್ಯಗಳಲ್ಲಿ ಇರ್ತವು. ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಗಳಿರ್ತವು, ಕ್ಯಾನ್ಸರ್ ತಡೆಗಟ್ಟುವಂತ ಗುಣ ಹೊಂದಿರ್ತವು. ಅಲ್ದೇನೆ ಅಮೈನೋ ಆಸಿಡ್ಗಳು ಸಹ ಜಾಸ್ತಿ ಇರುತ್ತೆ. ಇವಲ್ದೇನೆ ಈ ಸಜ್ಜೆ ಸಾವಿ ನವಣೆ ಒಳಗೆ ಕಬ್ಬಿಣಾಂಶ ಹೆಚ್ಚಿಗೆ ಇರೋದ್ರಿಂದ ಮಕ್ಕಳು ಮತ್ತು ಮಹಿಳೆಯರು ಅವರಲ್ಲಿನ ರಕ್ತಹೀನತೆ ಸಮಸ್ಯೆ ಇರುತ್ತ ಅವುಗಳನ್ನ ತಡೆಗಟ್ಟಲಿಕ್ಕೂ ಸಹ ನಮಗೆ ಈ ಆಹಾರಗಳು ಸಹಾಯ ಮಾಡ್ತವು. ರಾಗಿ ಮತ್ತು ಸಜ್ಜೆ ಒಳಗೆ ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ಎಲುಬುಗಳ ಬೆಳವಣಿಗೆಗೆ, ಅದರಲ್ಲೂ ಮಕ್ಕಳಿಗೆ ಮತ್ತು ಗರ್ಭಿಣಿ ಹಾಲುಣಿಸುವಂತ ತಾಯಂದ್ರಿಗೆ ಇವು ಆರೋಗ್ಯವರ್ಧಕ ಆಹಾರಗಳು ಅಂತ ಹೇಳ್ಬೋದು. ಇದುವರೆಗೆ ಸಿರಿಧಾನ್ಯಗಳ ಬಳಕೆ ಹಾಗೂ ಅವುಗಳ ಮಹತ್ವ ಈ ಕುರಿತು ಶಿಲ್ಪಾ ಹೆಚ್ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. मुफ्त राशन सुनिश्चित किया. प्रधानमंत्री गरीब कल्याण अन्न योजना, मुफ्त राशन खुशहाल जीवन. विजयनगर विधानसभा क्षेत्र प्रीतिया महाजनतेगे निम्म प्रीतिया शासक एच आर गव्यप्प माडुव नमस्कारगळु. एंदिनंते ई बारि कूड अंद्रे ದಿನಾಂಕ 2/12/2025 ಮಂಗಳವಾರ ಸಂಜೆ 5:30-6:30 ಹೊಸಪೇಟೆಯ ಆಕಾಶವಾಣಿಯ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ಬನ್ನಿ, ನಿಮ್ಮ ಸಮಸ್ಯೆ ಹಾಗೂ ಸಲಹೆ ಸೂಚನೆಗಳೊಂದಿಗೆ ನನ್ನನ್ನು ಸಂಪರ್ಕಿಸಿ. ಕ್ಷೇತ್ರದ ಅಭಿವೃದ್ಧಿಯ ಕಡೆಗೆ ನಾವು ನೀವು ಒಟ್ಟಿಗೆ ಹೆಜ್ಜೆ ಹಾಕುತ್ತಾ ಅಭಿವೃದ್ಧಿಯನ್ನು ಸಾಧಿಸೋಣ. ಕೆಳಗರೆ ಗಮನಿಸಿ, ಇದೇ December 2 ಸಂಜೆ 5:30-6:30 ಹೊಸಪೇಟೆಯ ಆಕಾಶವಾಣಿಯ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶಾಸಕರಾದ ಶ್ರೀ ಎಚ್ ಆರ್ ಗವಿಯಪ್ಪ ಅವರು ಭಾಗವಹಿಸುತ್ತಿದ್ದು, ನಿಮ್ಮ ಸಮಸ್ಯೆ ಹಾಗೂ ಸಲಹೆ ಸೂಚನೆಗಳೊಂದಿಗೆ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಲಿಕ್ಕೆ ತಮಗೆ ದೂರವಾಣಿ ಸಂಖ್ಯೆಗಳು 2211100 ಹಾಗೂ 2000093